ಆಕಾಶವಾಣಿ ಚಿತ್ರದುರ್ಗ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ವಿಶ್ವ ರೇಬಿಸ್ ದಿನಾಚರಣೆಯ ಅಂಗವಾಗಿ ಸೆಪ್ಟೆಂಬರ್ 28ರಿಂದ ಅಕ್ಟೋಬರ್ 28ರವರೆಗೆ ಉಚಿತ ರೇಬಿಸ್ ನಿರೋಧಕ ಲಸಿಕಾ ಅಭಿಯಾನ ಕುರಿತು ಚಿತ್ರದುರ್ಗದ ಪಶುವೈದ್ಯಕೀಯ ಪಾಲಿ ಕ್ಲಿನಿಕ್ನ ಉಪನಿರ್ದೇಶಕರಾದ ಡಾ ಹರೀಶ್ ಎಸ್ಎನ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ನಂತರ ಮಾರುಕಟ್ಟೆ ಧಾರಣೆ, ಹವಾಮಾನ ವರದಿ, ರೈತರಿಗೆ ಸಲಹೆ, ಜನಪದ ಗೀತೆಗಳನ್ನು ಕೇಳುವಿರಿ. ನಮಸ್ಕಾರ, ನಾನು ನಿಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆಯ ಸಚಿವೆ. ಮಕ್ಕಳಿಲ್ಲದ ದಂಪತಿಗೆ ಮಕ್ಕಳನ್ನು ದತ್ತು ಪಡೆಯಲು ಕಾನೂನಿನಲ್ಲಿ ಅವಕಾಶವಿದೆ. ಅಂತವರು ವಿವರಗಳೊಂದಿಗೆ ಹಿಂದೆ ಕೇಂದ್ರ ದತ್ತು ಸಂಪನ್ಮೂಲ ಪ್ರಾಧಿಕಾರ ಕಾರಾದ ವೆಬ್ಸೈಟ್ಗೆ ಭೇಟಿ ನೀಡಿ ಕೇರಿಂಗ್ ಪೋರ್ಟಲ್ನಲ್ಲಿ ನೋಂದಾಯಿಸಿಕೊಳ್ಳಿ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ ಜಿಲ್ಲೆಯ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಕಚೇರಿಯನ್ನು ಸಂಪರ್ಕಿಸಿ. ನೆನಪಿಡಿ, ಕಾನೂನುಬಾಹಿರ ದತ್ತು ಶಿಕ್ಷಾರ್ಹ ಅಪರಾಧವಾಗಿದೆ. ತೇಜು ಕಂಪ್ಯೂಟರ್, ನಮ್ಮಲ್ಲಿ ಎಲ್ಲ ಪ್ರತಿಷ್ಠಿತ ಕಂಪನಿಗಳ ಕಂಪ್ಯೂಟರ್, ಲ್ಯಾಪ್ಟಾಪ್, ಪ್ರಿಂಟರ್ಗಳು ಹಾಗೂ ಸರ್ವಿಸ್ ಆಕ್ಸೆಸರೀಸ್ಗಳು ದೊರೆಯುತ್ತವೆ. ಜೆಸಿಆರ್ ಸರ್ಕಲ್, ಚಿತ್ರದುರ್ಗ. ಸಂಪರ್ಕಕ್ಕಾಗಿ 6362203757. ತೇಜು ಕಂಪ್ಯೂಟರ್. ಈಗ ಕೇಳಿ, ವಿಶ್ವ ರೇಬಿಸ್ ದಿನಾಚರಣೆ ಅಂಗವಾಗಿ ಸೆಪ್ಟೆಂಬರ್ 28ರಿಂದ ಅಕ್ಟೋಬರ್ 28ರವರೆಗೆ ಉಚಿತ ರೇಬಿಸ್ ನಿರೋಧಕ ಲಸಿಕಾ ಅಭಿಯಾನ ಕುರಿತು ಚಿತ್ರದುರ್ಗದ ಪಶು ವೈದ್ಯಕೀಯ ಪಾಲಿ ಕ್ಲಿನಿಕ್ನ ಉಪನಿರ್ದೇಶಕರಾದ ಡಾ ಹರೀಶ್ ಎಸ್ಎನ್ ಅವರೊಂದಿಗೆ ಸಂದರ್ಶನ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವಿವತ್ತು ವಿಶ್ವ ರೇಬಿಸ್ ದಿನಾಚರಣೆಯ ಅಂಗವಾಗಿ ಈ ಒಂದು ರೇಬಿಸ್ ಕಾಯಿಲೆ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ. ಈ ಒಂದು ವಿಶ್ವ ರೇಬಿಸ್ ದಿನಾಚರಣೆಯನ್ನ ಯಾವಾಗ ಆಚರಣೆ ಮಾಡ್ತಾ ಇದ್ದಾರೆ, ಇದರ ಒಂದು ಉದ್ದೇಶ ಏನು, ಇದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನ ನೀಡಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಚಿತ್ರದುರ್ಗದ ಪಶುವೈದ್ಯಕೀಯ ಪಾಲಿ ಕ್ಲಿನಿಕ್ನ ಉಪನಿರ್ದೇಶಕರಾದಂತಹ ಡಾಕ್ಟರ್ ಹರೀಶ್ ಎಸ್ಎನ್ ಅವರು ನಮ್ಮೊಂದಿಗೆ ಇದ್ದಾರೆ. ಅವರಿಂದಲೇ ಸಾಕಷ್ಟು ಮಾಹಿತಿಯನ್ನ ಇವತ್ತು ತಿಳಿದುಕೊಳ್ಳೋಣ. ಸರ್ ನಮಸ್ಕಾರ. ಸರ್ ಸರ್ ನಮಸ್ಕಾರ. ಸರ್ ಹೇಳಿ ಸರ್, ಇವತ್ತು ವಿಶ್ವ ರೇಬಿಸ್ ದಿನಾಚರಣೆಯನ್ನ ಯಾವಾಗ ಆಚರಣೆ ಮಾಡಲಾಗ್ತಾ ಇದೆ ಸರ್? ಸರ್, ಪ್ರತಿ ವರ್ಷ ಸೆಪ್ಟೆಂಬರ್ 28ಕ್ಕೆ ವಿಶ್ವ ರೇಬಿಸ್ ದಿನಾಚರಣೆ ಆಚರಿಸ್ತಾ ಬಂದಿದ್ದೀವಿ. ಇದು ಈ ವರ್ಷ ವಿಶ್ವ ರೇಬಿಸ್ ದಿನಾಚರಣೆ ಪ್ರಪಂಚದ ಎಲ್ಲಾ ಭಾಗಗಳಲ್ಲೇ ಆಚರಿಸ್ತಾ ಇದ್ದಾರೆ. ಇದು ಮುಖ್ಯ ಉದ್ದೇಶ ರೇಬಿಸ್ ರೋಗಗಳ ಬಗ್ಗೆ ಜನರಲ್ಲಿ ಒಂದು ಮಾಹಿತಿಯನ್ನು ತುಂಬುವುದು ಮತ್ತು ರೇಬಿಸ್ ರೋಗವನ್ನು ನಿರ್ಮೂಲನೆ ಮಾಡೋದು. ಇದು ಯಾಕೆ ಇದಾಯಿತು ಅಂದರೆ, ಸೆಪ್ಟೆಂಬರ್ 28ನೇ ತಾರೀಕಿನಂದು ಲೂಯಿಸ್ ಪಾಶ್ಚರ್ ಅಂತಕ್ಕಂಥ ಫ್ರೆಂಚ್ ವಿಜ್ಞಾನಿ ಒಬ್ಬರು ಮೃತರಾದರು. ಮೂಲತಃ ಮುಂಚೆ ರೇಬಿಸ್ ಕಾಯಿಲೆಗೆ ಯಾವುದೇ ಚಿಕಿತ್ಸೆ ಇರಲಿಲ್ಲ, ಈಗಲೂ ಕೂಡ ಚಿಕಿತ್ಸೆ ಇಲ್ಲ. ಆದರೆ ನಾವು ಮುಂಜಾಗ್ರತೆಯಾಗಿ ಲಸಿಕೆ ಅಂದರೆ ವ್ಯಾಕ್ಸಿನ್ ಮಾಡಿಸುವ ಮೂಲಕ ರೇಬಿಸ್ ರೋಗವನ್ನು ಬರದ ಹಾಗೆ ತಡೆಗಟ್ಟಬಹುದು. ಇದಕ್ಕೆ ಮೂಲ ಕಾರಣ ಶ್ರೀಯುತ ಲೂಯಿಸ್ ಪಾಶ್ಚರ್ ಅವರು, ಮುಖ್ಯ ವಿಜ್ಞಾನಿಗಳು ಇವರು. ಇವರು ಪ್ರಥಮ ಬಾರಿಗೆ ಲಸಿಕೆಯನ್ನು ರೇಬಿಸ್ ರೋಗದ ವಿರುದ್ಧ ಕಂಡುಹಿಡಿದರು, ಅದನ್ನು ಯಶಸ್ವಿಗೊಳಿಸಿದ್ರು. ಈ ಉದ್ದೇಶಕ್ಕಾಗಿ ನಾವು ಈಗ ಆ ಲಸಿಕೆಯನ್ನು ಸತತವಾಗಿ ಬಳಸ್ತಾ ಈಗ ಯಶಸ್ವಿಯಾಗಿ ಆ ರೋಗವನ್ನು ತಡೆಗಟ್ಟುತ್ತಾ ಬಂದಿದ್ದೀವಿ. ಇದರಿಂದಲೇ ಯಾವುದೇ ಒಂದು ಸೈಡ್ ಎಫೆಕ್ಟ್ ಅಥವಾ ಯಾವುದೇ ಒಂದು ತೊಂದರೆಗಳೂ ಇಲ್ಲ ಈ ವ್ಯಾಕ್ಸಿನ್ ಮಾಡಿಸ್ಕೊಳ್ಳೋದ್ರಿಂದ. ಸೊ ಆ ಉದ್ದೇಶದಿಂದ ನಾವು ಮುಖ್ಯವಾಗಿ ವಿಶ್ವ ರೇಬಿಸ್ ದಿನಾಚರಣೆಯನ್ನು ಸೆಪ್ಟೆಂಬರ್ 28ನೇ ತಾರೀಕು ಪ್ರತಿ ವರ್ಷದ ಪ್ರಪಂಚದಾದ್ಯಂತ ಎಲ್ಲ ಕಡೆ ಆಚರಿಸ್ತಾ ಬಂದಿದ್ದೀವಿ. ಸರ್ ಸರ್ ಈ ಒಂದು ರೇಬಿಸ್ ಕಾಯಿಲೆ ಅಂದ್ರೆ ಏನು ಸರ್? ಸರ್, ರೇಬಿಸ್ ಕಾಯಿಲೆ ಒಂದು ವೈರಾಣುವಿನಿಂದ ಬರ್ತಕ್ಕಂಥ ಕಾಯಿಲೆ. ಮುಖ್ಯವಾಗಿ ಸಾಮಾನ್ಯವಾಗಿ ಕಾಯಿಲೆಗಳು ಅಂದರೆ ಬ್ಯಾಕ್ಟೀರಿಯಾ ಅಥವಾ ವೈರಸ್ಸು, ಪ್ಯಾರಾಸೈಟ್ಸು, ಫಂಗಸ್ ಈ ಥರ ಅನೇಕ ವಿಧಗಳ ಮೂಲಕ ಬರುತ್ತದೆ. ಅಂದರೆ ಇನ್ಫೆಕ್ಷಿಯಸ್ಸು, ನಾನ್ ಇನ್ಫೆಕ್ಷಿಯಸ್ ಅಂತ ಏನು ಹೇಳ್ತೀವಿ ನಾವು. ಒಂದು ಸೂಕ್ಷ್ಮಾಣುಜೀವಿ ವೈರಾಣುಗಳು, ಲಿಸ್ಸಾ ವೈರಸ್ ಅಂತಕ್ಕಂಥ ರ್ಯಾಬ್ಡೋ ವೈರಿಡೆಗೆ ಫ್ಯಾಮಿಲಿಗೆ ಸೇರತಕ್ಕಂಥ ಒಂದು ಆರನೇ ವೈರಸ್ ಇದೆ ಲಿಸ್ಸಾ ವೈರಸ್ ಅನ್ನೋದು. ಈ ಲಿಸ್ಸಾ ವೈರಸ್ ಮೂಲಕ ರೇಬಿಸ್ ಕಾಯಿಲೆ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಪ್ರಾಣಿಗಳಿಗೂ ಬರುತ್ತೆ. ಅಂದರೆ ಬಿಸಿ ರಕ್ತದ ಎಲ್ಲಾ ಪ್ರಾಣಿಗಳು, ಕೇವಲ ಈ ರ್ಯಾಬಿಟ್ ಅಂದ್ರೆ ಮೊಲ, ರ್ಯಾಟು, ಗಿನಿ ಪಿಗ್ಗು ಇಂಥ ಕೆಲವು ಪ್ರಾಣಿಗಳಿಗೆ ಬಿಟ್ಟು ಇನ್ನೆಲ್ಲಾ ಬಿಸಿ ರಕ್ತದ ಪ್ರಾಣಿಗಳಿಗೂ ಕೂಡ ಈ ರೇಬಿಸ್ ಕಾಯಿಲೆ ಬರುತ್ತೆ. ಅಂದ್ರೆ ಮನುಷ್ಯನು ಸೇರಿಸ್ಕೊಂಡು ದನ ಕರುಗಳು, ಎತ್ತು, ಎಮ್ಮೆ, ಕುರಿ, ಮೇಕೆ ಮತ್ತೆ ಕೋಳಿಗಳಿಂದ ಹಂದಿಗಳಿಗೆ, ಕುದುರೆ, ನಾಯಿ, ವನ್ಯಮೃಗಗಳು ಎಲ್ಲದ ಪ್ರಾಣಿಗಳಿಗೂ ಈ ಕಾಯಿಲೆ ಬರುತ್ತೆ. ಮುಖ್ಯವಾಗಿ ಇದು ನಾಯಿ ಕಡಿತದಿಂದ ಬರತಕ್ಕಂಥದ್ದು. ಅಂದ್ರೆ ಇದು ಮುಖ್ಯವಾಗಿ ಹರಡ್ತಕ್ಕಂಥದ್ದು ಈ ಒಂದು ನಾಯಿ ಕಚ್ಚೋದ್ರಿಂದ ಬರುತ್ತೆ. ಹೌದು ಹೌದು. ಅಂದ್ರೆ ಕಡಿತಕ್ಕೆ ಒಳಗಾದಾಗ ಅಂದ್ರೆ ರೇಬಿಸ್ ರೋಗದಿಂದ ನರಳತಕ್ಕಂತ ಪ್ರಾಣಿ, ಅದು ನಾಯಿನೇ ಇರ್ಬೋದು, ಮಂಗ ಇರ್ಬೋದು, ಬೆಕ್ಕಿರ್ಬೋದು, ಕಾಡು ಪ್ರಾಣಿಗಳಿರ್ಬೋದು, ನರಿ ಇರ್ಬೋದು, ಪ್ರಾಣಿಗಳು ಕಡಿದಾಗ ಆ ಜೊಲ್ಲಿನಲ್ಲಿ ಈ ವೈರಾಣು ಇರ್ತದೆ. ಲಿಸಾ ವೈರಸ್ ಅಂತ ಏನು ರೇಬಿಸ್ ವೈರಸ್ ಬರೋದಕ್ಕೆ ಕಾರಣವಾಗಿರ್ತಕ್ಕಂತ ಲಿಸಾ ವೈರಸ್ ರೋಗದಿಂದ ನರಳತಕ್ಕಂತ ಪ್ರಾಣಿಗಳ ಜೊಲ್ಲಿನಲ್ಲಿ ಈ ವೈರಸ್ ಇರುತ್ತದೆ. ಕಡಿದಾಗ ಯಾವ್ದ ಕಡಿತಕ್ಕೊಳದಾಗಿದೆಯೋ ಆ ಪ್ರಾಣಿಗೆ ಅಥವಾ ಮನುಷ್ಯನಿಗೆ ಆ ಜೊಲ್ಲಿನ ಮೂಲಕ ಮೊದಲು ದೇಹದ ಒಳಗರೆ ಹೋಗುತ್ತೆ. ಅದ ನಂತರ ನಿಯರೆಸ್ಟ್ ನರು ಅಂತ ಏನ್ ಹೇಳ್ತೀವಿ, ನರಕ್ಕೆ ಹೋಗಿ ಆ ನರದಿಂದ ಮೆದುಳಿಗೆ ಹೋಗಿ ಈ ಕಾಯಿಲೆಯನ್ನು ಉತ್ಪತ್ತಿ ಮಾಡುತ್ತೆ. ಅಂದ್ರೆ ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ 99% ಭಾಗ ನಾಯಿ ಕಡಿತದಿಂದನೇ ಇದು ರೋಗ ಇದುವರೆಗೂ ಕಾಣಿಸಿಕೊಂಡಿದೆ ಹರಡುದು. ಅದೇ ತರ 1% ಬಾವಲಿಗಳಿಂದ ಕೂಡ ಹರಡುವ ಸಾಧ್ಯತೆಗಳಿದೆ. ಯಾಕಂದ್ರೆ ಬಾವಲಿಗಳಲ್ಲಿ ಈ ವೈರಸ್ ಲಿಸಾ ವೈರಸ್ ಅಂತ ಏನ್ ಹೇಳ್ತೀವಿ ರೇಬಿಸ್ ಕಾರಕ ಉತ್ಪತ್ತಿ ಮಾಡತಕ್ಕಂತ ವೈರಸ್ ಏನಿದೆ ಅದು ಬಾವಲಿಗಳಿ ಬ್ಯಾಟ್ಸ್ ನಲ್ಲಿ ಅದು ನಾರ್ಮಲ್ ಬ್ಯಾಟ್ಸ್ ನಲ್ಲಿ ಕೂಡ ಇರ್ತದೆ. ಆದ್ರೆ ನಾಯಿಗಳಲ್ಲಿ ಎಲ್ಲಾ ನಾಯಿಗಳಲ್ಲಿ ಇರೋದಿಲ್ಲ. ಈಗ ನೀವ್ ಹೇಳಿದ್ರ ಈಗ ನಾಯಿಗಳು ಬಿಟ್ಟು ಮತ್ತೆ ಬೆಕ್ಕಿನಿಂದಲೂ ಇದು ಹರಡುತ್ತೆ ಅಂತ ಹೇಳಿದ್ರ, ಈಗ ಬಹುತೇಕ ಬೆಕ್ಕುಗಳು ಕಚ್ಚದ್ ಕಡಿಮೆ ಅಲ್ವಾ, ಹಂಗೆ ಮನುಷ್ಯನ ಅಂದ್ರೆ ಉಗುರಿನಿಂದ ಜಿಬರುವಂತದ್ದನ್ನ ನಾವು ನೋಡಿದ್ವಿ. ಅಂದ್ರೆ ಇದರಿಂದ ಏನಾದ್ರೂ ಈ ರೇಬಿಸ್ ಕಾಯಿಲೆ ಏನಾದ್ರೂ ಉಗುರಿನಿಂದ ಪರಿಸಿದಾಗ ಈ ಕಾಯಿಲೆ ಬರೋದಿಲ್ಲ. ಫಸ್ಟ್ ಪಾಯಿಂಟ್ ಕಡಿತದಿಂದನೇ ಆಗ್ಬೇಕು, ಯಾಕಂದ್ರೆ ಜೊಲ್ಲಿನ ಮೂಲಕ ಭಾಗಕ್ಕೆ ಹೋಗ್ಬೇಕು. ಸಪೋಸ್ ನಾವು ಆ ಪರಿಚಿತಕ್ಕಂತ ನಾಯಿ ಅಥವಾ ಬೆಕ್ಕಿಗೆ ರೇಬಿಸ್ ಇದ್ದಲ್ಲಿ ಅದು ಏನಾದ್ರೂ ಜೊಲ್ ಸುರಿಸ್ತಾ ಇದ್ರೆ ನೀವು ಪರಿಚಿರತಕ್ಕಂತ ಜಾಗದ ಮೇಲೆ ಆ ಜೊಲ್ ಬಿದ್ದು ಆ ಜೊಲ್ಲ ಮೂಲಕ ವೈರಾಣು ದೇಹಕ್ಕೆ ಎಂಟರ್ ಆದ್ರೆ ಮಾತ್ರ ಕಾಯಿಲೆ ಬರುತ್ತೆ. ಸುಮ್ಮನೆ ಪರಿಚಿದ್ರೆ ಪರಿಚೋದ್ರಿಂದ ರೋಗ ಹರಡೋದಿಲ್ಲ. ಮತ್ತೆ ಕಡಿತ ಅಂತ ಹೇಳಿದ್ವಿ, ಕಡಿತ ಅಂತಾನೆ ಆಗ್ಬೇಕಾಗಿಲ್ಲ. ಒಂದೊಂದ್ಸರಿ ಏನಾಗುತ್ತೆ ನಮ್ಮ ದೇಹದಲ್ಲಿ ಅಥವಾ ಕಣ್ಣು ಮೂಗು ಸೂಕ್ಷ್ಮ ಇದೇನು ಮ್ಯೂಕಸ್ ಮೆಂಬ್ರೇನ್ ಅಂತ ಇದೆಯೋ ಅಲ್ಲಿಗೆ ವೈರಸ್ ಜೊಲ್ಲು ಬಿದ್ದರೂ ಕೂಡ ಆವಾಗ್ಲೂ ಕೂಡ ಕಾಯಿಲೆ ಬರುವ ಸಾಧ್ಯತೆ ಇರುತ್ತೆ. ಅಂದ್ರೆ ಮೂಗಿನ ಒಳಗೆ ಮತ್ತೆ ಕಣ್ಣಿನ ಮತ್ತು ಮ್ಯೂಕಸ್ ಮೆಂಬ್ರೇನ್ ಎಲ್ಲೆಲ್ಲಿ ಸೂಕ್ಷ್ಮ ಪ್ರದೇಶಗಳಿದಾವೋ ಅಲ್ಲಲ್ಲಿ ಹಾಗೂ ನಮ್ಮ ದೇಹದ ಯಾವುದೇ ಭಾಗದಲ್ಲಿ ಏನಾದ್ರು ಕಟ್ಸಿದ್ರೆ ಅಂದ್ರೆ ನೀವು ಕುಗುರಿನ ಪಕ್ಕ ಒಂದು ನೀವು ಕೊಯ್ಕೊಂಡಿರ್ಬೋದು ಬೇರೆ ಇದರಿಂದ ನಾವು ಚಿಕ್ಕ ಚಿಕ್ಕ ಗಾಯ ಆಗಿರ್ಬೋದು ಅಲ್ಲಿಗೆ ಆ ಜೊಲ್ ಬಿದ್ರು ಅವಾಗ ಆ ಜೊಲ್ಲಲ್ಲಿ ವೈರಸ್ ಇದ್ರೆ ಆ ವೈರಸ್ ದೇಹದೊಳಗೆ ಎಂಟರ್ ಆಗಿ ನಿಯರೆಸ್ಟ್ ನರ್ವ್ಗೆ ಹೋಗಿ ಅಲ್ಲಿ ನರುವಿಂದ ಮೆದುಳಿಗೆ ಹೋಗುತ್ತೆ. ನಮಗೆ ಟೈಮ್ ಎಲ್ಲವರೆಗೆ ಇದೆ ಅಂದ್ರೆ ಒಂದ್ಸರಿ ರೋಗ ಬಂದ ಮೇಲೆ ಇದಕ್ಕೆ ಯಾವುದೇ ಚಿಕಿತ್ಸೆ ಇಲ್ಲ, ಇದು ಮಾರಣಾಂತಿಕವಾದ ಕಾಯಿಲೆ, ಪ್ರಪಂಚದಲ್ಲಿಯೇ ಅತ್ಯಂತ ಭಯಾನಕವಾದ ಬೀಭತ್ಸವಾದ ಚಿಕಿತ್ಸೆ ಇಲ್ಲದ ತಕ್ಕಂತ ಮಾರಣಾಂತಿಕ ಕಾಯಿಲೆ ಅಂದ್ರೆ ರೇಬಿಸ್ ಕಾಯಿಲೆ ಅಂದ್ರೆ ಹುಚ್ಚು ನಾಯಿ ರೋಗದ ಕಾಯಿಲೆ ಅಂತ ಹೇಳ್ತೀವಿ ನಾವು. ಸರ್, ಈಗ ಸಾಮಾನ್ಯವಾಗಿ ಈಗ ಒಂದು ನಾಯಿ ಯಾವುದಾದ್ರೂ ಒಬ್ಬ ವ್ಯಕ್ತಿಯನ್ನ ಕಡಿದಾಗ ಅಂತಂದ್ರೆ ಆ ಮನುಷ್ಯನಲ್ಲಿ ಈ ಒಂದು ರೇಬಿಸ್ ಬಂದಿದೆ ಅಂತೇಳಿ ಅದರ ಒಂದು ಚಿಹ್ನೆಗಳು ಯಾವ ರೀತಿ ಇರುತ್ತೆ ಸರ್? ಸರ್, ಇವಾಗ ಒಂದು ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಒಂದಿರುತ್ತದೆ. ನಾಯಿ ಕಡಿದ್ರ ಅಂದ್ರೆ ಇದಂದ್ರೆ ಕಡಿದ ಆದ ನಂತರ ಸಾಮಾನ್ಯವಾಗಿ 2 ವಾರಗಳ ನಂತರ ಅಥವಾ 2 ವಾರದಿಂದ 3 ತಿಂಗಳವರೆಗೆ ನಾವು ಇನ್ಕ್ಯುಬೇಷನ್ ಪೀರಿಯಡ್ ಅಂತೀವಿ. ಅಂದ್ರೆ ಮನುಷ್ಯ ಅಥವಾ ಪ್ರಾಣಿಗಳಲ್ಲಿ ಬೇರೆ ಬೇರೆ ಪ್ರಾಣಿಗಳಲ್ಲಿ ಅಂದ್ರೆ ಕಾಯಿಲೆ ಇರತಕ್ಕಂತ ಪ್ರಾಣಿ ಕಡಿದಾಗ ಮಾತ್ರ, ನಾಟ್ ಆಲ್ ಡಾಗ್ ಬೈಟ್ಸ್. ಯಾವುದೇ ನಿಮ್ಮಲ್ಲಿ ಸಾಕು ನಾಯಿ ಇದ್ದು ಅಥವಾ ಬೀದಿ ನಾಯಿನೇ ಇರ್ಬೋದು ಅದು ಆರೋಗ್ಯವಾಗಿದ್ದು ಅದಕ್ಕೆ ವ್ಯಾಕ್ಸಿನ್ ಮಾಡಿಸಿದ್ರೆ ಅಥವಾ ವ್ಯಾಕ್ಸಿನ್ ಮಾಡಿಸದಲ್ಲ ಕೂಡ ಆ ರೋಗದಿಂದ ನರಳ್ತಾ ಇಲ್ಲದ ಇದ್ರೆ ಆ ನಾಯಿ ಕಡಿದ್ರೆ ನಮಗೆ ಹುಚ್ಚು ನಾಯಿ ರೋಗ ಬರ ಸಾಧ್ಯತೆ ಇಲ್ಲ. ಆದ್ರೆ ನಾವು ಇವಾಗ ಹೇಳೋದು ನಮ್ಮ ಒಂದು ಏನು ಪ್ರೊಫಿಲಾಕ್ಟಿಕ್ ಪರ್ಪಸ್, ನಾವು ಯಾವುದೇ ಆತಂಕ ಬೇಡ ಅಂತ. ಇವಾಗ ಹೊಸ ನಮ್ ಇದು ಏನು ಒಂದು ಡಿಸೀಸ್ ನ ಭಾರತ ಸರ್ಕಾರ 2030 ಒಳಗಡೆ ನಮ್ಮ ದೇಶವನ್ನು ರೇಬಿಸ್ ಫ್ರೀ ಜೋನ್ ಅಂತ ಮಾಡಬೇಕಂತ ಘೋಷಿಸಬೇಕಂತ ಹಿನ್ನೆಲೆಯಲ್ಲಿ ಯಾವುದೇ ಡಾಗ್ ಬೈಟ್ ಬಂದ್ರೂ ಅದು ಮನುಷ್ಯನಿಗಿರಲಿ ಅಥವಾ ಯಾವುದೇ ಪ್ರಾಣಿಗಿರಲಿ ಸಾಕು ಪ್ರಾಣಿಗಳಿಗೆ ನಾವು ಅದು 3rd, 7th, 14th, 28th ಅಂತ ಏನ್ ಹೇಳ್ತೀವಿ ಅದು ಆಂಟಿ ರೇಬಿಸ್ ವ್ಯಾಕ್ಸಿನೇಷನ್ ನ ತೆಗೆದುಕೊಳ್ಳೋದಕ್ಕೆ ನಾವು ಸೂಚನೆ ಕೊಡ್ತಿದ್ವಿ. ಅಂದ್ರೆ ಕಡಿದಾದ್ಮೇಲೆ ಸಾಮಾನ್ಯವಾಗಿ 2 ವಾರದಿಂದ 3 ತಿಂಗಳೊಳಗೆ ಯಾವಾಗಾದ್ರೂ ಬರ್ಬೋದು. ಆದ್ರೆ ಕಡಿಮೆ ಅಂದ್ರೂ 1 ವಾರದಿಂದ ಕಡಿದ ನಂತರ 1 ವರ್ಷದ ಮೇಲೆಗೂ ಕೂಡ ಈ ಕಾಯಿಲೆ ಹರಡುವ ಸಾಧ್ಯತೆ ಇದೆ. ಸಾಮಾನ್ಯವಾಗಿ 1 ಅಥವಾ 1.5 ವರ್ಷದ ನಂತರ ಈ ಕಾಯಿಲೆ ಬರುವ ಸಾಧ್ಯತೆಗಳು ಕಡಿಮೆ ಇದಾವೆ. ಸಾಮಾನ್ಯವಾಗಿ ಬರ್ತಕ್ಕಂತ ರೋಗ ಅಂದ್ರೆ ಏನಂದ್ರೆ 2 ವಾರದ ನಂತರ ಕಡಿದಾದ್ಮೇಲೆ ಮೂರು ತಿಂಗಳೊಳಗೆ ಅವಾಗಾದ್ರೂ ಬರೋ ಸಾಧ್ಯತೆಗಳು ಹೆಚ್ಚಿರುತ್ತೆ. ಬಂದಾಗ ಸಾಮಾನ್ಯವಾಗಿ ಮೊದಲನೇ ಬಾರಿಗೆ ಜ್ವರ ಬರುತ್ತದೆ, ಯಾವುದೇ ಪ್ರಾಣಿಗಳಲ್ಲಿ ಇರ್ಬೋದು ಅಥವಾ ಮನುಷ್ಯನಲ್ಲಿ ಇರ್ಬೋದು, ಜ್ವರ ಬರೋದು, ಊಟ ಮಾಡೋದಕ್ಕೆ ಆಗದೆ ಇರೋದು, ನಾಶಿಯ ವಾಮಿಷನ್ ಅಂತ ಹೇಳ್ತೀವಿ, ವಾಂತಿ ಆಗದೆ ಇರೋದು, ತಲೆ ಸುತ್ತು ಬರೋದು ಪ್ರಾಣಿಗಳಲ್ಲೂ ಕೂಡ. ಅವಾಗ ಕಣ್ಣಿನಲ್ಲಿ ಕಂಜಂಕ್ಟಿವಿಟಿಸ್, ಸಿವಿಯರ್ ಕಂಜಂಕ್ಟಿವಿಟಿಸ್ ಆಗ್ತದೆ, ಕಣ್ಣೆಲ್ಲ ಕೆಂಪುಗಾಗ್ತದೆ ಪ್ರಾಣಿಗಳಲ್ಲಿ. ಮನುಷ್ಯನಲ್ಲಿ ಹೈಡ್ರೋಫೋಬಿಯಾ ಇರ್ತದೆ, ಅಂದರೆ ನೀರನ್ನು ನುಂಗೋದಕ್ಕಾಗೋದಿಲ್ಲ, ಅವರು ನೀರನ್ನು ನೋಡಿದ ತಕ್ಷಣ ಎದುರ್ತಾರೆ. ಆದರೆ ಪ್ರಾಣಿಗಳಲ್ಲಿ ಈ ಚಿಹ್ನೆ ಇಲ್ಲ, ಆದರೆ ನೀರು ಕುಡಿಲಿಕ್ಕಾಗೋದಿಲ್ಲ, ಅವು ಕುಡಿಯೋದಕ್ಕೆ ಹೋಗ್ತವೆ ಕುಡಿಯೋದಕ್ಕಾಗಲ್ಲ. ಕೆಳಗಿನ ಜಾ ಅಂತ ಏನು ಲೋಯರ್ ಜಾ ಅಂತ ಹೇಳ್ತೀವಿ ಮ್ಯಾಂಡಿವಲ್, ಅದು ಮೂವ್ಮೆಂಟ್ ಆಗೋದಿಲ್ಲ, ಹಾಗೆ ಇಳಿಬಿದ್ದಿರುತ್ತೆ. ಆಮೇಲೆ ಬೊಗಳದು ನಾಯಿಗಳಲ್ಲಿ ಹುಚ್ಚುಚ್ಚಾಗಿ, ಅಂದರೆ ಹೆಸರು ಹೇಳಿದಾಗೆ ಹುಚ್ಚದಾಗಿ, ಅದಕ್ಕೆ ಯಾವುದೇ ಒಂದು ಏನು ನಿರ್ದಿಷ್ಟ ಗುರುತು ಗುರಿ ಇಲ್ಲದಲೇ ಓಡ್ತವೆ, ಸಿಕ್ಕ ಸಿಕ್ಕ ಪ್ರಾಣಿಗಳನ್ನ ಕಡಿಯೋದಕ್ಕೆ ಹೋಗ್ತವೆ, ವೆಹಿಕಲ್ಸ್ನ ಹಿಂದೆ ಜೋರಾಗಿ ಓಡೋಗೋದು, ಬೊಗಳೋದು, ವಿಕಾರವಾಗಿ ಹರಿಚೋದು, ಬೀಳೋದು, ಈ ಥರ ಮಾಡ್ತವೆ. ಬರ್ತಾ ಬರ್ತಾ ಪ್ಯಾರಾಲಿಸಿಸ್ ಆಗುತ್ತೆ, ಕಾಲುಗಳಲ್ಲಿ ಶಕ್ತಿ ನರಗಳ ಬಿದ್ದು ಹೋಗ್ತದೆ, ಕಾಲುಗಳು ಬಿದ್ದು ಕೋಮಾ ಸ್ಟೇಜ್ಗೆ ಹೋಗ್ತವೆ. ಒಂದ್ಸರಿ ಚಿಹ್ನೆಗಳು ಸ್ಟಾರ್ಟ್ ಆದಮೇಲೆ ಒಂದು ವಾರದಿಂದ 10 ದಿವಸದೊಳಗೆ ಈ ಚಿಹ್ನೆಗಳು ಪೀಕ್ಗೆ ಹೋಗಿ ಕೋಮಾಗೆ ಹೋಗಿ ಕೊನೆಗೆ ಬ್ರೈನ್ ಇದಾಗಿ ಮರಣವಂತವೆ. 10 ದಿನಗಳಾದ್ಮೇಲೆ ಯಾವುದೇ ಪ್ರಾಣಿಗಳು ಬದುಕುಳಿದಿಲ್ಲ. ಇದು ಮುಖ್ಯವಾಗಿ ಈಗ ನೀವು ಹೇಳಿದ್ರೆ ಕೆಲವೊಂದು ಪ್ರಾಣಿಗಳಲ್ಲಿ ಅಂತಂದ್ರೆ ಈಗ ಬೆಕ್ಕಾಗಿರ್ಬೋದು, ಮಂಗಗಳಾಗಿರ್ಬೋದು, ನಾಯಿಗಳಿಂದ ಈ ಒಂದು ರೇಬಿಸ್ ಕಾಯಿಲೆ ಒಬ್ಬರಿಂದ ಒಬ್ಬರಿಗೆ ಅದು ಕಡಿಯೋದ್ರಿಂದ ಹರಡುತ್ತೆ ಅಂತ ಹೇಳಿದ್ರ. ಈಗ ನಾಯಿಗಳಲ್ಲಿ, ಬೆಕ್ಕುಗಳಲ್ಲಿ ಮತ್ತು ಮಂಗಗಳಲ್ಲಿ ಎಲ್ಲ ಒಂದು ಪ್ರಾಣಿಗಳಲ್ಲೂ ಈ ಒಂದು ರೇಬಿಸ್ ವೈರಸ್ ಇರುತ್ತೋ ಅಥವಾ ಆರೋಗ್ಯವಂತ ಒಂದು ಪ್ರಾಣಿಗಳಲ್ಲಿ ಈ ವೈರಸ್ ಇರಲ್ವಾ, ಇದ್ರ ಬಗ್ಗೆ ಹೇಳಿ ಸರ್. ಸರ್, ಇವಾಗ ನಮ್ಮ ಮುಂಚೆನೆ ಹೇಳಿದೆ, ಬ್ಯಾಟ್ಸ್ ಬಾವಲುಗಳಲ್ಲಿ ಆರೋಗ್ಯವಾಗಿರ್ತಕ್ಕಂಥ ಬಾವಲುಗಳು ಕೂಡ ಈ ವೈರಸ್ ವಾಸಸ್ಥಾನ. ಆದರೆ ನಾರ್ಮಲ್ ಪ್ರಾಣಿಗಳಲ್ಲಿ ಯಾವುದ್ರಲ್ಲೂ ಈ ವೈರಸ್ ಇರೋದಿಲ್ಲ. ಒಂದ್ಸರಿ ದೇಹದಲ್ಲಿ ವೈರಸ್ ಹೋಯ್ತು ಅಂದರೆ ಮನುಷ್ಯನ ಸೇರಿಸ್ಕೊಂಡು ಈ ಎಲ್ಲ ಏನು ನಾನು ಹೇಳಿದೆ ವಾರಮ್ ಬ್ಲಡ್ಡೆಡ್ ಬಿಸಿ ರಕ್ತದ ಪ್ರಾಣಿಗಳೆಲ್ಲರುಗಳಿಗೂ ನಲ್ಲೂ 2 ವಾರ ಅಥವಾ ಮ್ಯಾಕ್ಸಿಮಮ್ 3 ತಿಂಗಳು ಅಟ್ ದಿ ಮೋಸ್ಟ್ 1.5 ಇಯರ್ ಒಳಗಡೆ ಅವು ಮರಣವಂತ, ಅಂದರೆ ಚಿಹ್ನೆಗಳು ಕಾಯಿಲೆ ಚಿಹ್ನೆಗಳು ಬಂದೇ ಸತ್ತೋಗತ್ತು, ವಿತೌಟ್ ಚಿಹ್ನೆಗಳು ಯಾವುದೇ ಬರೋದಿಲ್ಲ. ನಾನು ಹೇಳಿದ ಮುಂಚೆ ಹೇಳಿದಾಗೆ ಎಲ್ಲ ಥರದ ಊಟ ಬಿಡೋದು, ಓಡಾಡೋದಕ್ಕೆ ತೊಂದರೆ ಆಗೋದು, ನರಗಳು ದೌರ್ಬಲ್ಯ ಆಗೋದು, ಕೊನೆಗೆ ಪ್ಯಾರಾಲಿಸಿಸ್ ಆಗೋದು ಇದೆಲ್ಲ ಆಗ್ತದೆ. ನಾರ್ಮಲ್ ಇರೋದು ಅಂದರೆ ಹೆಲ್ತಿ ಇರ್ತಕ್ಕಂಥ ಬೆಕ್ಕಿರ್ಬೋದು, ಮಂಗ ಇರ್ಬೋದು, ನಾಯಿ ಇರ್ಬೋದು, ಇವುಗಳಲ್ಲಿ ಈ ವೈರಸ್ ಇರೋದಿಲ್ಲ. ಆ ಪ್ರಾಣಿಗೆ ನಾರ್ಮಲ್ ಇರ್ತಕ್ಕಂಥ ಪ್ರಾಣಿಗಳಿಗೆ ಯಾವುದಾದ್ರೂ ಬೀದಿ ನಾಯಿ ಅದಕ್ಕೆ ಹುಚ್ಚು ನಾಯಿ ರೋಗ ಇರುತ್ತೆ, ಅದು ಬಂದು ಕಡ್ದಾಗ ಇದಕ್ಕೆ ರೋಗ ಹರಡುತ್ತೆ. ಅದೇ ಥರ ಬೀದಿ ನಾಯಿ ಬೆಕ್ಕಿಗೂ ಕಡಿಬೋದು, ಮಂಗಕ್ಕೂ ಕಡಿಬೋದು. ಅದೇ ಥರ ವನ್ಯಮೃಗಗಳಿಗೂ ಯಾವ್ದನ್ನ ನರಿ ಇರ್ಬೋದು, ತೋಳ ಇರ್ಬೋದು, ಚಿರತೆ ಇರ್ಬೋದು, ಈ ಥರ ಒಂದು ಕಾಡಿನಲ್ಲಿರ್ತಕ್ಕಂಥ ನಾಯಿಗಳಿಗೆ ಇರ್ಬೋದು, ಕಾಡು ಬೆಕ್ಕುಗಳಿಗಿರ್ಬೋದು, ಮಂಗುಗಳಿಗಿರ್ಬೋದು, ಕಡ್ದಾಗ ಅವುಗಳಿಗೆ ಬರುತ್ತೆ. ಅವು ಬಂದಮೇಲೆ ಅವು ಸುಮ್ಮನೆ ಇರೋದಿಲ್ಲ. ಸಾಮಾನ್ಯವಾಗಿ ಎತ್ತು ಎಮ್ಮೆ ಹಸು ಗಳಲ್ಲಿ ಕುರಿ ಮೇಕೆಗಳು ಇನ್ನೊಬ್ರು ಕಡಿಯೋದಿಲ್ಲ, ಅವನ್ನ ಹ್ಯಾಂಡಲ್ ಮಾಡ್ತಕ್ಕಂಥ ಜಾನುವಾರುಗಳ ಮಾಲೀಕರಿಗೆ ಬರೋ ಸಾಧ್ಯತೆ ಇರುತ್ತೆ. ಆದರೆ ನಾಯಿ ಆಗಲಿ ಬೆಕ್ಕಾಗಲಿ ಮಂಗ ಆಗಲಿ ಅವು ಕಾಯಿಲೆ ಬಂದ ಸಾಮಾನ್ಯವಾಗಿ ಓಡ್ತಕ್ಕಂಥ ಪ್ರಾಣಿಗಳು ಅವು ಒಂದು ಕಡೆ ಇರೋದಿಲ್ಲ, ನೆಲೆ ಊರೋದಿಲ್ಲ, ಅವು ಬೇರೆ ಕಡೆ ಚಲಿಸಿದಾಗ ಅದಕ್ಕೆ ಕಾಂಟ್ಯಾಕ್ಟಿಗೆ ಬಂದ ಇನ್ನೊಂದು ಪ್ರಾಣಿಗೆ ಕಡಿಯೋದು ಸಹಜ. ಹಾಗಾಗಿ ಅವುಗಳಿಂದ ಹರಡುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಆದರೆ ಹಸು ಮತ್ತು ಎಮ್ಮೆಗಳಿಗೆ ಸಾಧ್ಯತೆ ಇದೆ, ಬರುವ ಸಾಧ್ಯತೆ. ಆದರೆ ಅದು ನಮ್ಮ ಒಂದು ಅದ್ರ ಬಗ್ಗೆ ಮಾಹಿತಿ ಇಲ್ಲದಾಗ ಅದರಿಂದ ನಮ್ಮ ಬೇರೆಯವರಿಗೆ ಮನುಷ್ಯರಿಗೆ ಬರೋ ಸಾಧ್ಯತೆಗಳಿದೆ. ಅಂದ್ರೆ ನಾವು ಹಳ್ಳಿಗಳಲ್ಲಿ ಸಾಕಷ್ಟು ನೋಡಿದ್ವಿ, ಗ್ರಾಮೀಣ ಒಂದು ಭಾಗದಲ್ಲಿ ಈಗ ಹುಚ್ಚು ನಾಯಿ ಇದೆಯಪ್ಪ ಅಂತಂದ್ರೆ ಅದನ್ನ ಓಡಿಸ್ಕೊಂಡು ಹೋಗಿ ಅದನ್ನ ಸಾಯಿಸುವಂತದ್ದು ಇದೆಲ್ಲ ಮಾಡ್ತಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಈ ರೋಗನ ಅಲ್ಲಿ ತಡೆಗಟ್ಟಿದಂಗೆ ಆಗುತ್ತೆ ಅಲ್ಲ ಸರ್? ಅದು ಒಂದ್ ರೀತಿ ಸರಿ ಆಗಿರ್ಬೋದು. ಆದರೆ ಈಗ ನಮ್ಮ ಒಂದು ಏನು ಭಾರತ ಸರ್ಕಾರ ಏನು ಹೇಳಿದೆ, ಪ್ರಾಣಿ ಕಲ್ಯಾಣ ಮಂಡಳಿಯಿಂದ ನಾವು ಯಾವುದೇ ಪ್ರಾಣಿನ ಸಾಯಿಸಬಾರ್ದು, ಆದರೆ ಅದನ್ನು ಕೆಲವು ಕಾಯಿಲೆಗಳು, ಇದು ಉದಾಹರಣೆಗೆ ರೇಬಿಸ್ ಇರ್ಬೋದು, ಇನ್ನೂ ಯಾವುದೇ ಕಾಯಿಲೆ ಇರ್ಬೋದು, ಚಿಕಿತ್ಸೆ ಇಲ್ದಿರ್ತಕ್ಕಂಥ ಕಾಯಿಲೆಗಳನ್ನಿರ್ತಕ್ಕಂಥ ಪ್ರಾಣಿಯನ್ನು ನಾವು ಮರ್ಸಿ ಕಿಲ್ಲಿಂಗ್ ಅಥವಾ ಯುಥನೇಷಿಯಾ ಅಂತ ಹೇಳ್ತೀವಿ. ಪಶುವೈದ್ಯರ ಇದರ ಮೇಲೆ ಮಾಡಬೇಕಾದ್ರೆ ಚಿಕಿತ್ಸೆ ಅನ್ನೋದಕ್ಕಿಂತ ಯುಥನೇಷಿಯಾ ಅಂದರೆ ಅದಕ್ಕೆ ಮರ್ಸಿ ಕಿಲ್ಲಿಂಗ್, ದಯಾಮರಣ ಅಂತ ಹೇಳ್ತೀವಿ, ಅದಕ್ಕೆ ಅವಕಾಶ ಇದೆ, ದಯಾಮರಣ ಮಾಡಬೇಕು. ಒಡ ಸಾಯಿಸೋದು ಅವೆಲ್ಲ ಮಾಡಬಾರ್ದು. ಒಂದು ಅದು ಪ್ರಾಣಿ ಕಲ್ಯಾಣ ಮಂಡಳಿ ಮತ್ತು ಪ್ರಾಣಿಯ ಒಂದು ಇದಕ್ಕೆ ನಾವೇನು ಹಿಂಸೆ ಆಗುತ್ತೆ ಅನ್ನೋದು ಒಂದು. ಅಟ್ ದಿ ಸೇಮ್ ಟೈಮ್ ಹುಚ್ಚು ನಾಯಿ ರೋಗ ಇರುತ್ತೆ ನಾಯಿಗೆ ತಂಟೆಗೆ ಹೋದಾಗ ಅದು ಉಗ್ರವಾಗಿ ಆಗಿ ಅವ್ರು ಅದು ಹ್ಯಾಂಡಲ್ ಮಾಡತಕ್ಕಂಥ ಹೋಗಿರ್ತಕ್ಕಂಥ ಜನಗಳಿಗೆ ಕಡಿದು ಮತ್ತೆ ಕಾಯಿಲೆ ಸ್ಪ್ರೆಡ್ ಆಗೋ ಚಾನ್ಸ್ ಇರುತ್ತೆ. ಹಾಗಾಗಿ ನಮಗೇನಾದರೂ ಒಂದು ಅದು ಹುಚ್ಚು ನಾಯಿ ಅಂತ ಸಂಶಯ ಪಟ್ಟ ಕೂಡಲೇ ನಿಯರೆಸ್ಟ್ ಯಾವುದು ಹತ್ತಿರದ ಪಶುಚಿಕಿತ್ಸಾಲಯ ಡಾಕ್ಟ್ರಿಗೆ ತೋರಿಸ್ಬಿಟ್ಟು ಹುಚ್ಚು ನಾಯಿ ಇದೆಯಾ ಅಂತ ಕನ್ಫರ್ಮ್ ಮಾಡ್ಕೊಂಬಿಟ್ಟು ಅದನ್ನು ಒಂದು ಕನ್ಫೈನ್ಡ್ ಏರಿಯಾದಲ್ಲಿ ಅಂದರೆ ಒಂದು ಕಾಂಪೌಂಡ್ ಅಥವಾ ಏನಾದರೂ ಒಂದು ಬೇಲಿ ಇರತಕ್ಕಂಥ ಒಂದು ಕಡೆ ಅದನ್ನು ಬೇರೆ ಕಡೆ ಮೂವ್ ಆಗದಂಗೆ ನಾವು ಕಟ್ಟಾಕಬೇಕು ಅಥವಾ ಕೂಡಾಕತಕ್ಕಂಥ ಕೆಲಸಗಳನ್ನ ಅದು ಒಬ್ರು ಮಾಡೋಕ್ಕಾಗಲ್ಲ, ಅದು ಸಾಮಾಜಿಕ ಒಂದು ಜವಾಬ್ದಾರಿ. ಅದು ಎಲ್ಲರೂ ಸೇರಿ ಅದನ್ನು ಒಂದು ಕಡೆ ಕೂಡಾಕಿ ಬೇರೆ ಕಡೆಗೆ ಅದನ್ನು ಚಲಿಸದಂತೆ ಮಾಡಿದ್ರೆ ನಾವು ರೇಬಿಸ್ ರೋಗನ ತಡೆಗಟ್ಟಬಹುದು. ಸರ್, ಈಗಾಗಲೇ ವಿಶ್ವ ರೇಬಿಸ್ ದಿನಾಚರಣೆಯನ್ನ ಸೆಪ್ಟೆಂಬರ್ 28ಕ್ಕೆ ಆಚರಣೆ ಮಾಡಲಾಗಿದೆ. ಅಂದ್ರೆ ಇದರ ಅಂಗವಾಗಿ ಒಂದು ತಿಂಗಳ ಕಾಲ ಅಂದ್ರೆ ಸೆಪ್ಟೆಂಬರ್ 28ರಿಂದ ಅಕ್ಟೋಬರ್ 28ರ ತನಕ ಉಚಿತ ರೇಬಿಸ್ ನಿರೋಧಕ ಒಂದು ಇಂಜೆಕ್ಷನ್ ಅಂತಂದ್ರೆ ವ್ಯಾಕ್ಸಿನ್ ಅಂದ್ರೆ ಲಸಿಕೆಗಳನ್ನ ಆಗ್ತಾ ಇದ್ರಿ ನಿಮ್ಮ ಒಂದು ಇಲಾಖೆಯಿಂದ. ಸರ್, ಇದೆಲ್ಲ ಯಾವ ರೀತಿ ಕೆಲಸ ನಡೀತಾ ಇದೆ ಸರ್, ಇದರ ಬಗ್ಗೆ ಹೇಳಿ ಸರ್. ಈಗ ಇದು ಈ ತಿಂಗಳು ಸೆಪ್ಟೆಂಬರ್ 28ರಿಂದ ಅಕ್ಟೋಬರ್ 28ರವರೆಗೆ ಒಂದು ಅಭಿಯಾನದ ಮೂಲಕ ಎಲ್ಲರಿಗೂ ಈ ಬಗ್ಗೆ ಪ್ರಜ್ಞೆಯನ್ನು ಮೂಡಿಸಿ ನಾವೆಲ್ಲ ಪ್ರಾಣಿಗಳಿಗೂ, ಸಾಕು ಪ್ರಾಣಿಗಳು, ಯಾವುದೇ ಪ್ರಾಣಿ ಇರಲಿ, ಅದು ಬೆಕ್ಕಿರಲಿ, ನಾಯಿ ಇರಲಿ, ಯಾವುದೇ ಇರಲಿ, ಯಾವುದೇ ಪ್ರಾಣಿಗಳಿರಲಿ, ನಾವು ಉಚಿತವಾಗಿ ಆಸ್ಪತ್ರೆ ವೇಳೆಯಲ್ಲಿ ಉಚಿತವಾಗಿ ವ್ಯಾಕ್ಸಿನ್ ಅನ್ನು ಮಾಡ್ತಾ ಇದೀವಿ. ಅದು ಮೊದಲನೇ ಬಾರಿ ಮಾಡಿಸ್ಬೇಕಾದ್ರೆ ಒಂದು ತಿಂಗಳ ನಂತರ ಮತ್ತೆ ಬೂಸ್ಟರ್ ಡೋಸ್ ಮಾಡಿಸ್ಬೇಕು. ಅದನಂತರ ಪ್ರತಿ ವರ್ಷ ಮಾಡಬೇಕು. ಇದನ್ನ ನಾವು ಈಗಾಗಲೇ ಪ್ರತಿ ವರ್ಷ ಮಾಡ್ಕೊಂತ ಬಂದಿದೀವಿ. ಅಂದ್ರೆ ಪ್ರತಿ ವರ್ಷನ ಈ ತರ ಉಚಿತ ಲಸಿಕೆ ರೆಗ್ಯುಲರ್ ಆಗಿ ಹಾಸ್ಪಿಟಲ್ ರೆಗ್ಯುಲರ್ ಆಗಿ ವ್ಯಾಕ್ಸಿನೇಷನ್ ಮಾಡ್ತೀವಿ. ಇದು ಎಕ್ಸ್ಟೆನ್ಸಿವ್ ಆಗಿ ಈಗ ನಾವು ಒಂದು ಅಭಿಯಾನವನ್ನು ಮಾಡಿ ಕೈಗೆತ್ತಿಕೊಂಡು ಎಲ್ಲಾ ಪ್ರಾಣಿಗಳಿಗೂ ಪ್ರತಿನಿತ್ಯ ನಾವು ಮಾಡ್ತಾ ಇದೀವಿ. ಈ ಇದರ ವಿಶೇಷವಾಗಿ ಒತ್ತು ಕೊಟ್ಟು ಎಲ್ಲಾ ಪ್ರಾಣಿಗಳಿಗೂ ಮಾಡ್ತಿದೀವಿ. ಮತ್ತೆ ಯಾವ್ದನ್ನ ಕಡಿತಕ್ಕೊಳಗಾದ್ರೆ ಕಂಪಲ್ಸರಿ 5 ದಿನ 5 ಸಾರಿ ಅದೇನು ಕೋರ್ಸ್ ಇದೆ, 0 ಡೇ 3rd ಡೇ 7th ಡೇ ಮತ್ತು 14th ಡೇ 20th ಡೇ, ಅದು ಪೋಸ್ಟ್ ಎಕ್ಸ್ಪೋಜರ್ ಆಂಟಿರಬಿಸ್ ವ್ಯಾಕ್ಸಿನೇಷನ್ ಅಂತೀವಿ, ಅದನ್ನ ಮಾಡಬೇಕು. ಇದರದ್ದು ಏನು ಉದ್ದೇಶ ಮೇನ್, ಇವಾಗ ಏನು ಈ ತಿಂಗಳು ಫುಲ್ಲು ಇದಂದ್ರೆ ಇದು ಬ್ರೇಕಿಂಗ್ ರೇಬಿಸ್ ಬೌಂಡರೀಸ್ ಅಂತ ಒಂದು ಈ ವರ್ಷದ ಥೀಮು, ವರ್ಲ್ಡ್ ರೇಬಿಸ್ ಡೇ 2024ದು. ಈಗಾಗಲೇ ಅನೇಕ ದೇಶಗಳಲ್ಲಿ ಈ ಕಾಯಿಲೆಗಳು ಇಲ್ಲ, ರೇಬಿಸ್ ಕಾಯಿಲೆ ನಮ್ಮ ದೇಶದಲ್ಲಿ ಇನ್ನೂ ರೇಬಿಸ್ ಫ್ರೀ ಕಂಟ್ರಿ ಅಂತ ನಮ್ದು ಘೋಷಣೆ ಆಗಿಲ್ಲ. ಉದಾಹರಣೆ ಆಸ್ಟ್ರೇಲಿಯಾ ಇರ್ಬೋದು, ನ್ಯೂಜಿಲ್ಯಾಂಡ್ ಇರ್ಬೋದು, ಜಪಾನ್, ಫಿಜಿ, ಐರ್ಲೆಂಡ್, ಐಸ್ಲೆಂಡ್, ಇಂಥ ಕೆಲವು ಯುನೈಟೆಡ್ ಕಿಂಗ್ಡಮ್, ಈ ದೇಶಗಳು ಈಗಾಗಲೇ ರೇಬಿಸ್ ಮುಕ್ತ ರಾಷ್ಟ್ರಗಳಂತ ಘೋಷಣೆ ಆಗಿದೆ ಅಲ್ಲೇ. ಆಮೇಲೆ ನಮ್ಮ ದೇಶದಲ್ಲಿ ಕೂಡ ಅಂಡಮಾನ್ ನಿಕೋಬಾರು ಲಕ್ಷದ್ವೀಪದಲ್ಲಿ ಕೂಡ ಈ ಕಾಯಿಲೆ ಇಲ್ಲ, ರೇಬಿಸ್ ಕಾಯಿಲೆ ಕಂಡು ಬಂದಿಲ್ಲ ಇದುವರೆಗೂ. ಆಮೇಲೆ ಗೋವಾ ರಾಜ್ಯದಲ್ಲಿ ಕೂಡ ಕಂಡು ಬಂದಿಲ್ಲ. ಆದರೆ ಇನ್ನಿತರ ರಾಜ್ಯಗಳಲ್ಲಿ ಎಲ್ಲ ಕಡೆ ಇದೆ. ಅದು ಮುಖ್ಯ ಕಾರಣ ಒಂದು ಬೀದಿ ನಾಯಿಗಳ ಹಾವಳಿ ಇರ್ಬೋದು ಅಥವಾ ಬೆಕ್ಕು ಮಂಗ ಎಲ್ಲಾದರೂ ಇರ್ಬೋದು. ಮುಖ್ಯವಾಗಿ ಬೀದಿ ನಾಯಿಗಳು ಎಲ್ಲ ಕಡೆ ಕಂಟ್ರೋಲ್ ಇಲ್ಲದೆ ಇರೋದ್ರಿಂದ ಈ ರೋಗ ಹರಡ್ತಾ ಇದೆ. ಇವಾಗ ನಮ್ಮ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಗ್ಲೋಬಲ್ ಅಲೈಯನ್ಸ್ ಫಾರ್ ರೇಬಿಸ್ ಕಂಟ್ರೋಲ್ ಅಂತ ಒಂದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಗಳು ಮತ್ತು ನಮ್ಮ ಭಾರತ ಸರ್ಕಾರ ಇತ್ತೀಚಿನ ದಿನಗಳಲ್ಲಿ ಇದರ ಬಗ್ಗೆ ವಿಶೇಷ ಒತ್ತನ್ನು ಕೊಟ್ಟು ನಮ್ಮ ಪಶುಪಾಲನಾ ಇಲಾಖೆ ಎಲ್ಲ ಇಡೀ ರಾಜ್ಯ ಹಾಗೂ ಮತ್ತು ಎಂಟೈರ್ ಕಂಟ್ರಿನಲ್ಲಿ ಎಲ್ಲ ಆಸ್ಪತ್ರೆಗಳಲ್ಲಿ ಲಸಿಕೆಯನ್ನು ಸರಬರಾಜು ಮಾಡ್ತಾ ಬಂದಿದೆ. ಎಲ್ಲ ಪ್ರಾಣಿಗಳಿಗೂ ಯಾವುದೇ ಕಾರಣಕ್ಕೂ ವ್ಯಾಕ್ಸಿನ್ ಇಲ್ಲ ಅನ್ನೋಂಗಿಲ್ಲ. ನಾವು ಪ್ರತಿ ಯಾವಾಗಲೂ ಸ್ಟಾಕ್ ಇರುತ್ತೆ. ಯಾವುದೇ ನಾಯಿ ಕೊಡತ ಕೊಡತಾದ ಯಾವುದೇ ಪ್ರಾಣಿ ಬಂದರೂ ಅದಕ್ಕೆ ಸೂಕ್ತ ಅದೇನು ನಾವು ಏನು ಪ್ರೋಟೋಕಾಲ್ ಇದೆ ಅದರ ಪ್ರಕಾರ ಆಂಟಿರಾಬಿಸ್ ವ್ಯಾಕ್ಸಿನೇಷನ್ ಮಾಡ್ತಾ ಇದ್ದೀವಿ. ಮತ್ತು ಹಿಂಗೆ ಈ ಥರ ಕೆಲವು ಕಾರ್ಯಕ್ರಮಗಳು ಹಮ್ಮಿಕೊಂಡು ಅದೇ ಅಭಿಯಾನ ಮಾಡಿಕೊಂಡು ಸಾಕಿರ್ತಕ್ಕಂಥ ಎಲ್ಲ ಪ್ರಾಣಿಗಳು, ಸಾಕು ಪ್ರಾಣಿಗಳಿಗೆ ಮುಖ್ಯವಾಗಿ ಪ್ರತಿ ವರ್ಷ ಅದನ್ನ ವ್ಯಾಕ್ಸಿನ್ ಮಾಡೋದಕ್ಕೆ ಉತ್ತೇಜನ ಕೊಡ್ತಿದ್ದೀವಿ ಹಾಗೂ ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ ಮಾಡ್ತಾ ಇದೀವಿ. ಈಗ ಒಂದು ತಿಂಗಳುಗಳ ಕಾಲ ಈ ಒಂದು ರೇಬಿಸ್ ಕಾಯಿಲೆ ಬಗ್ಗೆ ಅಂದ್ರೆ ಈ ಒಂದು ನಿಯಂತ್ರಣ ಬರಲಿ ಅಂತ ಹೇಳಿ ಮುಂಜಾಗ್ರತೆ ಕ್ರಮವಾಗಿ ನೀವು ರೋಗ ನಿರೋಧಕ ಲಸಿಕೆಗಳನ್ನ ಹಾಕ್ತಾ ಇದ್ದೀರಾ? ಹೌದು. ಅಂದ್ರೆ ನಮ್ಮ ಸಾರ್ವಜನಿಕರಿಗೆ ಇದ್ರ ಬಗ್ಗೆ ಅರಿವು ಮೂಡಿಸಬೇಕು ಸರ್. ಅದ್ರ ಬಗ್ಗೆ ನಿಮ್ಮ ಇಲಾಖೆ ಯಾವ ರೀತಿ ಪ್ರಯತ್ನ ಮಾಡ್ತಾ ಇದೆ? ಖಂಡಿತವಾಗ್ಲೂ ಕೂಡ ನಮ್ಮ ಇಲಾಖೆ ಹಾಗಾಗಿ ಈ ತಿಂಗಳು ಸಂಪೂರ್ಣವಾಗಿ ಒಂದೇ ದಿವಸ ಅಂದ್ರೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಸೆಪ್ಟೆಂಬರ್ 28ನೇ ತಾರೀಕಿಂದ ನಾವು ಸತತ, ಆಮೇಲೆ ವರ್ಲ್ಡ್ ಜೂನಸ್ ಡೇ ಆಗಸ್ಟ್ ತಿಂಗಳಲ್ಲಿ ಮಾಡ್ತೀವಿ, ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ 3 ತಿಂಗಳಲ್ಲೂ ಎಲ್ಲ ನಮ್ಮ ಇಲಾಖೆ ಎಲ್ಲ ಪಶುವೈದ್ಯರುಗಳು ವಿವಿಧ ಶಾಲೆಗಳಿರ್ಬೋದು, ಕಾಲೇಜುಗಳಿರ್ಬೋದು, NSS ಕ್ಯಾಂಪ್ಗಳಿರ್ಬೋದು ಮತ್ತು ಬೇರೆ ಕಡೆ ಎಲ್ಲ ಕಡೆ ಹೋಗಿ ವಿಶೇಷ ಒಂದು ಶಿಬಿರಗಳನ್ನು ಮಾಡಿ ವಿದ್ಯಾರ್ಥಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಈ ರೋಗ ಹೇಗೆ ಹರಡುತ್ತೆ ಮತ್ತು ಯಾವ ರೀತಿ ನಾವು ಮುಂಜಾಗ್ರತೆ ಕ್ರಮ ವಹಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಅದನ್ನು ನಾವು ಮಾಡ್ತಾ ಇದ್ದೀವಿ ಸರ್. ಈಗ ನಮ್ಮ ಮೊನ್ನೆ ಕೂಡ ಒಂದು NSS ಶಿಬಿರದಲ್ಲಿ ನಾವು ಹೋಗಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಒಂದು ಗಂಟೆ ಈ ಬಗ್ಗೆ ರೇಬಿಸ್ ಮತ್ತು ಇದು ಅನೇಕ ಕಾಯಿಲೆಗಳಿದ್ದಾವೆ, ರೇಬಿಸ್ ಒಂದೆಲ್ಲ, ಬೇರೆ ಜೂನಾಟಿಕ್ ಕಾಯಿಲೆ ಅಂದರೆ ಪ್ರಾಣಿಜನ್ಯ ರೋಗಗಳು, ಪ್ರಾಣಿಗಳಿಂದ ಮನುಷ್ಯನಿಗೆ ಬರ್ತಕ್ಕಂತಹ ಅವಕ್ಕೆ ಚಿಕಿತ್ಸೆ ಕಷ್ಟ ಇರತಕ್ಕಂತಹ ರೋಗಗಳನ್ನ ಬಗ್ಗೆ ಅರಿವು ಮೂಡಿಸೋ ಕಾರ್ಯಕ್ರಮ, ಜಾಗೃತಿ ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಂಡಿದ್ವಿ. ನಮ್ಮ ಇಲಾಖೆ ಎಲ್ಲಾ ಆಸ್ಪತ್ರೆಯಿಂದನೂ ಪಶುವೈದ್ಯರುಗಳು ಈಗ ಅದನ್ನ ದಿನನಿತ್ಯ ಮಾಡ್ತಾ ಇದ್ದಾರೆ ರೆಗ್ಯುಲರ್ ಆಗಿ. ಡಿಸ್ಟ್ರಿಕ್ಟ್ ಮಟ್ಟದಿಂದ ಈ ಗ್ರಾಮೀಣ ಮಟ್ಟದಲ್ಲಿ ಇರತಕ್ಕಂತ ಪಶುವೈದ್ಯಕೀಯ ಆಸ್ಪತ್ರೆಗಳಲ್ಲಿ ಸಹ ಇದರ ಸೌಲಭ್ಯ ಇದೆ. ಹೌದು ಹೌದು ಹೌದು, ಗ್ರಾಮೀಣ ಮಟ್ಟದಲ್ಲಿ ಇರತಕ್ಕಂತ ಪಶು ಆಸ್ಪತ್ರೆಯಲ್ಲಿ ಇರತಕ್ಕಂತ ಪಶುವೈದ್ಯರು ಕೂಡ ಅಲ್ಲಿರ್ತಕ್ಕಂತ ಸ್ಥಳೀಯ ಶಾಲೆಗಳಿಗೆ ಹೋಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಒಂದು ಗಂಟೆ ಅಥವಾ ಒಂದು ಪ್ರತಿನಿತ್ಯ ಹೋಗಿ ಮಾಡ್ತಾ ಇದ್ದಾರೆ. ಅದೇ ರೀತಿ ವ್ಯಾಕ್ಸಿನ್ ಕೂಡ ಮಾಡ್ತಾ ಇದೀವಿ ಎಲ್ಲಾ ಕಡೆಗೂ. ಈಗ ಎಲ್ಲಾ ಪ್ರಾಣಿಗಳಿಗೆ ಈ ಒಂದು ರೇಬಿಸ್ ಕಾಯಿಲೆಯ ಒಂದು ನಿರೋಧಕ ಒಂದು ಲಸಿಕೆಗಳನ್ನ ಹಾಕ್ತಾ ಇದ್ರಲ್ಲ, ಈಗ ನೀವೇ ಅವರ ಮನೆ ಮನೆಗಳಿಗೆ ಹೋಗ್ತಾ ಇದ್ದೀರಾ? ಇಲ್ಲ, ಅದೊಂದು ಇವಾಗ ಅದು ನಮ್ಗೆ ಮನೆ ಮನೆಗೆ ಹೋಗ್ತಕ್ಕಂತ ವ್ಯಾಕ್ಸಿನ್ ಪಲ್ಸ್ ಪೋಲಿಯೋ ಟೈಪ್. ನಮ್ಮಲ್ಲಿ ಕಾಲು ಬಾಯಿ ರೋಗ ಅಂತ ಒಂದಿದೆ, ಫುಟ್ ಅಂಡ್ ಮೌತ್ ಡಿಸೀಸ್ ಅಂತ, ಮತ್ತೆ ಚರ್ಮ ಗಂಟು ರೋಗ ಅಂತ ಒಂದಿದೆ, ಅದು ಲಂಪಿ ಸ್ಕಿನ್ ಡಿಸೀಸ್ ಅಂತ, ಹಾಗೂ ETPPR ಅಂತ ಕುರಿ ಮೇಕೆಗಳಲ್ಲಿ. ಒಟ್ಟು ಈ ದನ ಕರುಗಳಿಗೆ, ಜಾನುವಾರುಗಳಿಗೆ ನಾವು ಉಚಿತವಾಗಿ ಮನೆಗೆ ನೀಡಿ, ನಮ್ಮ ಇಲಾಖೆಯ ಪಶುವೈದ್ಯರು ಹಾಗೂ ಸಿಬ್ಬಂದಿ ಭೇಟಿ ನೀಡಿ ಅದು ಉಚಿತವಾಗಿ ಮನೆ ಮನೆಗೆ ಹೋಗಿ ವ್ಯಾಕ್ಸಿನ್ ಮಾಡ್ತಾರೆ. ಇದನ್ನ ಸಾಕು ಪ್ರಾಣಿಗಳಿಗೆ, ಮುಖ್ಯವಾಗಿ ನಾಯಿ ಬೆಕ್ಕುಗಳಿಗೆ ವ್ಯಾಕ್ಸಿನ್ ಮಾಡ್ತಿರೋದು. ಇದನ್ನ ನಾವು ಆಸ್ಪತ್ರೆಗೆ ಬಂದು ಅವ್ರು ಮಾಡಿಸ್ಕೊಂಡು ಹೋಗ್ಬೇಕಾಗತ್ತೆ. ಬೀದಿ ನಾಯಿಗಳ ಉದಾಹರಣೆಗೆ ಗ್ರಾಮ ಪಂಚಾಯತ್ ಇರ್ಬೋದು, ಸ್ಥಳೀಯ ಸಂಸ್ಥೆಗಳು, ನಗರಸಭೆಯವರು, ಅವರು ನಾಯಿಗಳನ್ನ ನಮಗೆ ಹೋದಾಗ ಅವರು ಅದಕ್ಕೊಂದು ಮೇನ್ ಅದನ್ನ ಹ್ಯಾಂಡಲ್ ಮಾಡಿ ಇದಾದ್ರೆ ಅಲ್ಲೂ ಕೂಡ ನಾವು ಹೋಗಿ ವ್ಯಾಕ್ಸಿನ್ ಮಾಡ್ತೀವಿ ಬೀದಿ ನಾಯಿಗಳಿಗೆ. ಆದ್ರೆ ಮನೆ ನಾಯಿಗಳಿಗೆ, ಸಾಕು ಪ್ರಾಣಿಗಳಿಗೆ ಆಸ್ಪತ್ರೆಗೆ ಬಂದು ಕಚೇರಿ ವೇಳೆಯಲ್ಲಿ ಬಂದು ವ್ಯಾಕ್ಸಿನ್ ಮಾಡಿಸ್ಕೊಂಡು ಹೋಗ್ಬೇಕಾಗತ್ತೆ. ಅಂದ್ರೆ ಈ ಒಂದು ರೇಬಿಸ್ ಕಾಯಿಲೆಗೆ ಸಂಬಂಧಪಟ್ಟಂತೆ ಉಚಿತ ಲಸಿಕೆಗಳನ್ನ ಅಂದ್ರೆ ಯಾವ ಟೈಮಲ್ಲಿ, ಬೆಳೆ ಒಂದು ದಿನದಲ್ಲಿ ಯಾವ ಟೈಮ್ನಿಂದ ಎಲ್ಲಿವರೆಗೆ ಇದನ್ನ ಲಸಿಕೆಗಳನ್ನ ಕೊಡ್ತಾ ಇದ್ರಿ ಸರ್? ನಾವು ಇಂತಿಷ್ಟು ಅಂತ ಟೈಮ್ ನಿಗದಿ ಮಾಡಿರ್ತೀರ ನೀವು? ಅಲ್ಲ, ನಾವು ಇವಾಗ ಆಸ್ಪತ್ರೆ ವೇಳೆಯಲ್ಲೇ 9 ಗಂಟೆಯಿಂದ 1 ಗಂಟೆ, 2 ಗಂಟೆಯಿಂದ ಮಧ್ಯಾಹ್ನ 4 ಗಂಟೆ ಒಳಗೆ ಆಸ್ಪತ್ರೆಗಳಲ್ಲಿ ವರ್ಕಿಂಗ್ ಡೇಸ್ ಅಲ್ಲಿ, ರಜದ ದಿನದಲ್ಲಿ 9 ರಿಂದ 1 ಗಂಟೆ ಒಳಗೆ ಬಂದ್ರೆ ವ್ಯಾಕ್ಸಿನ್ ಮಾಡ್ತೀವಿ. ಅದು ವ್ಯಾಕ್ಸಿನ್ ನಾವು ಎಲ್ಲ ಫ್ರಿಡ್ಜ್ ಅಲ್ಲಿ ಸ್ಟೋರ್ ಮಾಡ್ಬೇಕಾಗತ್ತೆ. ಹಾಗಾಗಿ ಅದೆಲ್ಲ ಅದಕ್ಕೆಲ್ಲ ಬೇಕಾದ ನಾವು ಎಲ್ಲ ನಿರ್ಧಾರಗಳು ನಾವು ತಗೊಂಡ್ಕೊಂಡಿದ್ವಿ. ವ್ಯಾಕ್ಸಿನ್ ಸ್ಟೋರ್ ಮಾಡಬೇಕಾದ್ರೆ ಏನೇನು ಮುಂಜಾಗ್ರತೆ ಕ್ರಮ ತೆಗೆಯಬೇಕೋ ಎಲ್ಲ ಅವನ್ನೆಲ್ಲ ಮೇಂಟೈನ್ ಮಾಡಿರ್ತೀವಿ. ವ್ಯಾಕ್ಸಿನ್ ಅದು ಆಸ್ಪತ್ರೆಗಳಲ್ಲೇ ಅಲ್ಲೇ ಮಾಡ್ತೀವಿ ವ್ಯಾಕ್ಸಿನ್. ಅಂದ್ರೆ ಈ ಒಂದು ರೇಬಿಸ್ ಕಾಯಿಲೆ ಬಗ್ಗೆ ಬರಬಾರದು ಮುಂಜಾಗ್ರತೆ ಕ್ರಮವಾಗಿ ಕ್ರಮಗಳನ್ನ ವಹಿಸಿಕೊಂಡು ನೀವು ಲಸಿಕೆಗಳನ್ನ ಹಾಕ್ತಾ ಇದ್ರಲ್ಲ, ಅಂದ್ರೆ ನೀವು ನಿರೀಕ್ಷೆ ಮಾಡಿದಷ್ಟು ಈ ಸಾರ್ವಜನಿಕರು ಬಂದು ತಮ್ಮ ಒಂದು ಸಾಕು ಪ್ರಾಣಿಗಳಿಗೆ ಈ ಲಸಿಕೆಗಳನ್ನ ಹಾಕ್ಸ್ಕೊಂಡು ಹೋಗ್ತಾ ಇದ್ದಾರೆ? ಹಾಕ್ಸ್ಕೊಂಡು ಹೋಗ್ತಾ ಇದಾರೆ. ಇವಾಗ ಮುಂಚೆ ವ್ಯಾಕ್ಸಿನ್ ಲಭ್ಯತೆ ಕಡಿಮೆ ಇತ್ತು ಹಲವಾರು ವರ್ಷಗಳಿಂದ, ಈಗ ಸರ್ಕಾರದಿಂದ ನಮಗೆ ಸರಬರಾಜ್ ಆಗ್ತಿದೆ. ಆಮೇಲೆ ಉತ್ಪಾದನೆ ಕೂಡ ಬೇರೆ ಪ್ರೈವೇಟ್ ಅಲ್ಲೂ ವ್ಯಾಕ್ಸಿನ್ ಇದೆ. ಹಾಗಾಗಿ ನಾಯಿಗಳು ಸಾಕ್ತಕ್ಕಂಥವ್ರು ಅದನ್ನ ಇಂಪಾರ್ಟೆನ್ಸ್ ಕೊಟ್ಟು ಮಾಡಿಸ್ತಿದ್ದಾರೆ. ಆದ್ರೆ ಬೆಕ್ಕುಗಳ ಬಗ್ಗೆ ಅವೇರ್ನೆಸ್ ಇರಲಿಲ್ಲ. ಈಗ ನಾವು ಈ ತರ ಕಾರ್ಯಕ್ರಮಗಳು ಹಮ್ಮಿಕೊಂಡ ಮೇಲೆ ಈಗ ಬೆಕ್ಕುಗಳವರು ಎಲ್ಲರೂ ಬಂದು ಬೆಕ್ಕು ಸಾಕಿರ್ತಕ್ಕಂತ ಎಲ್ಲ ಪ್ರಾಣಿ ಮಾಲೀಕರು ಕೂಡ ಬೆಕ್ಕುಗಳಿಗೂ ಕೂಡ ವ್ಯಾಕ್ಸಿನ್ ಮಾಡಿಸ್ತಾ ಇದ್ದಾರೆ. ಅಂದ್ರೆ ಈ ಒಂದು ರೇಬಿಸ್ ಅನ್ನುವಂಥದ್ದು ಮಾರಣಾಂತಿಕ ಕಾಯಿಲೆ ಅಂದ್ರೂ ತಪ್ಪಾಗಲಾರದು ಅಂತ ಹೇಳಿದ್ರ ನೀವು? ಹೌದು ಹೌದು, ಸಾಕಷ್ಟು ನಮ್ಮ ಸಾರ್ವಜನಿಕರು ಇದ್ರ ಬಗ್ಗೆ ಒಲವನ್ನ ಕೊಡಬೇಕಾಗುತ್ತಲ್ಲ ಸರ್? ಹೌದು, 100% ಇದ್ರ ಬಗ್ಗೆ ಮಾಹಿತಿ ಇರಬೇಕು. ಗೊತ್ತಿರೋರು ಅದನ್ನ ಬೇರೆಯವರಿಗೆ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ನಾಯಿ ಕಡಿತ ಅದು ಜಸ್ಟ್ ಆಕಸ್ಮಿಕ, ಜಸ್ಟ್ ಹಾಗೆ ಆಕ್ಸಿಡೆಂಟ್ಗಳು ಆಗ್ತಾವೆ, ವೆಹಿಕಲ್ ಆಕ್ಸಿಡೆಂಟ್. ಅದೇ ನಾಯಿ ಕಡಿತ ಕೂಡ ಹಾಗೆ ಎಲ್ಲೋ ಯಾರೋ ನಡ್ಕೊಂಡು ಹೋಗ್ತಿರ್ತಾರೆ, ಯಾವುದೋ ಒಂದು ಬೀದಿ ನಾಯಿ ಬಂದು ಕಡ್ದೋಗುತ್ತೆ, ಚಿಕ್ಕ ಮಕ್ಕಳು ಆಡ್ತಾ ಇರ್ತಾರೆ ರೋಡ್ ನಲ್ಲಿ, ಅಥವಾ ನಾವು ಯಾವ್ದೋ ಇನ್ನೊಂದು ಊರಿಗೆ ಹೋಗಿರ್ತೀವಿ, ಅಲ್ಲಿ ಅವು ನಾಯಿಗಳು ಯಾರೋ ಬೇರೆ ಅಂದ್ಕೊಂಡು ಅವು ಕಡಿಯೋ ಚಾನ್ಸ್ ಇರುತ್ತೆ. ಅದೃಷ್ಟ ವಶಾತ್ ನಾಯಿಗಳು ಆರೋಗ್ಯವಾಗಿದ್ದಲ್ಲಿ ಏನೂ ಆಗೋದಿಲ್ಲ, ಗಾಯ ಆಗುತ್ತೆ, ಗಾಯಕ್ಕೆ ಸೂಕ್ತ ಆಂಟಿಬಯೋಟಿಕ್ ಚಿಕಿತ್ಸೆ ಅದನ್ನ ಹಾಕಿದ್ರೆ ಸರಿ ಹೋಗುತ್ತೆ. ಇದು ಪ್ರಾಣಿಗಳು ಸಾಕಿರೋರಿಗೂ ಅಷ್ಟೇ, ದನ ಕರುಗಳನ್ನ ಮೇಯಕ್ ಬಿಟ್ಟಿರ್ತಾರೆ, ಅಥವಾ ನಮ್ಮ ನಾಯಿ ಸಾಕಿರೋ ನಾಯಿಗಳನ್ನ ನಾವು ಹೊರಗಡೆ ಬಿಟ್ಟಿರ್ತೀವಿ, ಅವಾಗ ಯಾವುದೋ ಒಂದು ಹುಚ್ಚು ನಾಯಿ ರೋಗ ಇರತಕ್ಕಂಥ ನಾಯಿ ಕಡ್ದಾಗ ಇವಕ್ಕೆ ಎಷ್ಟೊಂದು ಸರಿ ನಾವು ಗಮನ ಅರಸೋದಿಲ್ಲ, ಅವನ್ನ ಗೊತ್ತೇ ಆಗೋದಿಲ್ಲ, ನಮ್ಮ ಕಣ್ಣಿಗೆ ಬೀಳೋದಿಲ್ಲ. ಅಂಥ ಸಂದರ್ಭದಲ್ಲಿ ಇದು ಮಾರಣಾಂತಿಕವಾಗುತ್ತೆ. ಆದಷ್ಟು ನಾವು ಅದಕ್ಕೆ ಯಾವಾಗಲೂ ಅಬ್ಸರ್ವ್ ಮಾಡ್ತಿರ್ಬೇಕು. ಚಿಕ್ಕ ಮಕ್ಕಳನ್ನ ಹೊರಗೆ ಕಳಿಸೋರು, ಮನೆಗೆ ದೊಡ್ಡರವರು, ಅದೇ ಥರ ಪ್ರಾಣಿಗಳು ಕೂಡ, ಚಿಕ್ಕ ಪ್ರಾಣಿಗಳು, ಸಣ್ಣ ಕರುಗಳಿರ್ಬೋದು, ನಾಯಿ ಮರಿಗಳಿರ್ಬೋದು, ಹೊರಗಡೆ ಹೋದ್ರೆ ಅವುಗಳ ಹೋಗಿ ಬಂದಾಗ ಅದೇನನ್ನ ಕಡಿತ ಆಗಿದೆಯಾ, ಇನ್ನೊಂದೊಂದು ಗಾಯ ಆಗಿದೆಯಾ ಅನ್ನೋದು ನೋಡಬೇಕು. ನಾಯಿ ಕಡಿತ ಆಗಿದ್ರೆ ಅದಕ್ಕೆ ಮುಂಜಾಗ್ರತೆ ಕ್ರಮ ತಗೊಳ್ಬೇಕು. ಉದಾಹರಣೆಗೆ ನಾಯಿ ಕಡಿದಿದೆ ಅಂತ ನಾನು ಹೇಳಿದೆ, ಈ ಕಾಯಿಲೆ ಬಂದಮೇಲೆ ರೋಗಕ್ಕೆ ಟ್ರೀಟ್ಮೆಂಟ್ ಇಲ್ಲ ಅಂತ, ಆದರೆ ನಾವು 100% ವಿ ಕ್ಯಾನ್ ಪ್ರಿವೆಂಟ್ ದೆಮ್. ಹೇಗೆ, ಇವಾಗ ನಾಯಿ ಕಡಿಸ್ಕೊಂಡು ಬಂದಿದೆ ಒಂದು ಪ್ರಾಣಿ, ಅದು ನಾಯಿ ಇರ್ಬೋದು, ಬೆಕ್ಕಿರ್ಬೋದು, ಅಥವಾ ನೀವು ಯಾವುದೇ ಜಾನುವಾರು ಇರ್ಬೋದು, ಅಥವಾ ನಾವು ಮನುಷ್ಯನಿಗೆ ಕಡಿದಿರ್ಬೋದು, ಕಡಿದ ಜಾಗಕ್ಕೆ ಇಮಿಡಿಯೇಟ್ ಆಗಿ ಬಿಸಿನೀರಿನಲ್ಲಿ ಚೆನ್ನಾಗಿ ತೊಳಿಬೇಕು. ಬಿಸಿನೀರು ಇಲ್ಲ ಅಂದ್ರೂ ಕೂಡ ಯಾವುದೇ ಡಿಟರ್ಜೆಂಟ್ ಸೋಪು, ಈ ತರದ ಕ್ರಿಮಿನಾಶಕ ಒಂದು ಸ್ಟ್ರಾಂಗ್ ಸೋಪಲ್ಲಿ ಸುಮಾರು 5-15 ನಿಮಿಷದವರೆಗೂ ಚೆನ್ನಾಗಿ ತೊಳಿಬೇಕು. ರನ್ನಿಂಗ್ ವಾಟರಲ್ಲಿ, ಪ್ರಿಫರಬಲಿ ಟ್ಯಾಪ್ ವಾಟರ್ ಓಪನ್ ಮಾಡ್ಕೊಂಡು, ಆಮೇಲೆ ರಕ್ತ ಸಾಮಾನ್ಯ ರಕ್ತ ಹರಿತಿದ್ರೆ ಗಾಯ ಆದರೆ ನಾವು ಬ್ಯಾಂಡೇಜ್ ಸುತ್ತಕಂತೀವಿ. ನಾಯಿ ಕಡ್ದಾಗ ಬ್ಯಾಂಡೇಜ್ ಕಟ್ಕೋಬಾರ್ದು, ರಕ್ತ ಹೊರಗಡೆ ಹೋಗೋದಕ್ಕೆ ಬಿಡಬೇಕು. ಯಾಕಂದ್ರೆ ಅಲ್ಲಿ ಏನಾದರೂ ವೈರಸ್ ಇದ್ರೆ ವೈರಸ್ಸು ಹೊರದು ಹೋಗ್ಲಿ ಅನ್ನೋದು ಒಂದು ಉದ್ದೇಶ. ಹಾಗೂ ಬಿಸಿಲಿಗೇನು ಎಕ್ಸ್ಪೋಸ್ ಮಾಡಬೇಕು, ಆ ವೈರಸ್ಸು ಚೆನ್ನಾಗಿ ಬಿಸಿನೀರಿನಲ್ಲಿ ಕ್ರಿಮಿನಾಶಕದಲ್ಲಿ, ಆಮೇಲೆ ಡೆಟಾಲ್ ಇರ್ಬೋದು, ಪಾವಿಡಿನೈಡಿನ ಇರ್ಬೋದು, ಟಿಂಚರಾಯ್ಡಿನ ಇರ್ಬೋದು, ಆಲ್ಕೋಹಾಲ್ ಅಥವಾ ಸ್ಪಿರಿಟ್ ಸ್ಯಾನಿಟೈಸರ್ ಅಲ್ಲಿ ಇದು ಮಾಡಿದಾಗ ಆ ರೋಗಾಣು ಅದು ನಾಶ ಹೊಂದುತ್ತೆ, ನಾವು ರೋಗವನ್ನು ತಡೆಗಟ್ಟಬಹುದು. ಅದಾದ ನಂತರ ಪೋಸ್ಟ್ ಬೈಟ್ ಆಂಟಿರೇಬಿಸ್ ವ್ಯಾಕ್ಸಿನೇಷನ್ ಮಾಡಬೇಕು. ಅದು ಏನಾದರೂ ರೇಬಿಸ್ ಪಕ್ಕಾ ಇದೆ ನಾಯಿಗೆ ಕಡಿದಿರ್ತಕ್ಕಂಥ ಪ್ರಾಣಿಗೆ ಅಂದಲ್ಲಿ ಅಲ್ಲಿ 24 ಗಂಟೆ ಒಳಗೆ ಕಡಿದಿರತಕ್ಕಂಥ ಜಾಗಕ್ಕೆ ಇಮ್ಯುನೋಗ್ಲಾಬುಲಿನ್ಸ್ ಹಾಕ್ತಾರೆ, ಲೇಟೆಸ್ಟ್ ಟ್ರೀಟ್ಮೆಂಟ್. ಅದು ಕೂಡ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸೌಲಭ್ಯ ಇದೆ, ಅದನ್ನ ಬಳಸ್ಕೋಬೇಕಾಗುತ್ತೆ. ಅಂದ್ರೆ ಯಾವುದೇ ನಾಯಿಗಳು ಅಂತಂದ್ರೆ ಈಗ ರೇಬಿಸ್ ಇರುವಂತಹ ನಾಯಿಗಳಾಗಿರ್ಬೋದು ಅಥವಾ ಇಲ್ಲದೆ ಇರತಕ್ಕಂತ ನಾಯಿಗಳಾಗಿರ್ಬೋದು, ಈಗ ಮನುಷ್ಯನನ್ನ ಕಡಿದಾಗ ಅಂದ್ರೆ ನಮ್ಮ ಗ್ರಾಮೀಣ ಮಟ್ಟದಲ್ಲಿ ನಾವು ನೋಡಿದೀವಿ ಸರ್, ಈಗ ಸುಣ್ಣ ಹಚ್ಚುವಂತದ್ದು, ಅರಿಶಿನ ಹಚ್ಚುವಂತದ್ದು ಇದೆಲ್ಲ ಮಾಡ್ತಾ ಇದ್ದಾರೆ ಸರ್, ಇದು ಎಷ್ಟು ಸೂಕ್ತ ಅಂತ ಹೇಳ್ತೀರಿ ಸರ್? ಇವಾಗ ಸುಣ್ಣ ಹಚ್ಚೋದು ಅದಕ್ಕೆ ಯಾವುದೇ ಒಂದು ಇದಿಲ್ಲ, ವೈಜ್ಞಾನಿಕ ನೆಲೆ ಇದಿಲ್ಲ. ಹಾಗೆ ಅರಿಶಿನ ಹಚ್ಚೋದು ಜನರಲ್ ಆಗಿ ಎನಿ ಅದರ್ ವೂಂಡ್ಸ್ ಇಸ್ ಓಕೆ. ಇವಾಗ ಮಾಮೂಲಿ ಏನೋ ಬೇರೆ ಒಂದು ಗಾಯ ಆಗಿರುತ್ತೆ, ಅದಕ್ಕೆ ಅರಿಶಿನ ಹಚ್ಬೋದು. ಆದರೆ ನಾವು ನಾಯಿ ಕಡ್ದಾಗ, ನಾನು ಹೇಳಿದ್ನಲ್ಲ, ಸುಣ್ಣ ಹಚ್ಚೋದು, ಕಾಫಿ ಪುಡಿ ಹಾಕೋದು, ಬಟ್ಟೆ ಕಟ್ಟೋದು, ಕುಂಕುಮ ಹಚ್ಚೋದು ಅಥವಾ ಅರಿಶಿನ ಹಚ್ಚೋದು ಯಾವುದೂ ಮಾಡಬಾರ್ದು. ಸೊ ಕಂಪಲ್ಸರಿ ಆಗಿ ಜೋರಾಗಿ ಅರಿತಕ್ಕಂಥ ಫೋರ್ಸ್ ರನ್ನಿಂಗ್ ವಾಟರ್ನಲ್ಲಿ ತೊಳಿಬೇಕು, ಬಿಸಿನೀರಿದ್ರೆ ಇನ್ನೂ ಒಳ್ಳೆಯದು, ಮತ್ತು ಡಿಟರ್ಜೆಂಟ್ ಸೋಪು, ಈ ಥರದ ಸೋಪುಗಳಿಂದ ನಾವು ತೊಳಿಬೇಕಾಗುತ್ತೆ. ಆದಷ್ಟು ಮುಂಜಾಗ್ರತೆ ಕ್ರಮವಾಗಿ ಚಿಕಿತ್ಸೆ ಪಡಿಸ್ಕೊಳ್ಳಿ, ಚಿಕಿತ್ಸೆ ಪಡ್ಕೊಂಡು ಹತ್ತಿರದ ಆಸ್ಪತ್ರೆಗೆ ಹೋಗ್ಬೇಕು, ಹೋಗ್ಬೇಕು ಫಸ್ಟ್ ತೊಳ್ಕೋಬೇಕು, ಆಮೇಲೆ ನೇರಸ್ಟ್ ಹೋಗಿ ಅಯೋಡಿನ್ ಟಿಂಚರ್ ಅಯೋಡಿನ್ ಸಿಂಪಡಣೆ ಮಾಡ್ಕೊಳ್ಬೇಕು, ವ್ಯಾಕ್ಸಿನ್ ಮಾಡಿಸ್ಕೋಬೇಕಾಗತ್ತೆ, ಆಮೇಲೆ ಆಂಟಿಬಯೋಟಿಕ್ಸ್ ತಗೋಬೇಕಾಗತ್ತೆ. ಸರ್, ಈ ರೇಬಿಸ್ ಕಾಯಿಲೆಗೆ ಸಂಬಂಧಪಟ್ಟಂತೆ ನಿರೋಧಕ ಲಸಿಕೆಗಳನ್ನ ಹಾಕ್ತಾ ಇದ್ರಿ, ಕೊನೆಯದಾಗಿ ನಮ್ಮ ರೈತರಿಗೆ ಆಗಿರ್ಬೋದು, ಈ ಪ್ರಾಣಿಗಳನ್ನ ಸಾಕುವಂತರಿಗೆ ಆಗಿರ್ಬೋದು, ಏನು ಒಂದು ಕಿವಿ ಮಾತು ಹೇಳ್ತಾ ಇದ್ರಿ ಸರ್? ಇವಾಗ ನಾವು ಹೇಳಿದ್ವಿ, ನಾಯಿ ಕಡಿತಕ್ಕೆ ಒಳಗಾದಾಗ ನಾವು ನಿರ್ಲಕ್ಷಿಸಬೇಡಿ. ಅದು ನಿಮ್ಮ ಮನೆ ಪುಟ್ಟ ಮಗು ಇರ್ಬೋದು, ಒಂದು ಕರು ಇರ್ಬೋದು, ನಾಯಿ ಮರಿ ಇರ್ಬೋದು, ಬೆಕ್ಕಿನ ಮರಿ ಇರ್ಬೋದು. ಯಾಕಂದ್ರೆ ನಾವು ಸಾಕ್ತಕ್ಕಂಥ ಸಾಕು ಪ್ರಾಣಿಗಳು, ಅದು ಈಗ ನಾಯಿ ಬೆಕ್ಕು ಕೂಡ ಮನೆಯ ಒಂದು ಅವಿಭಾಜ್ಯ ಹಂಗೆ ಆಗ್ಬಿಟ್ಟಿದೆ. ನಾವು ಕಂಪ್ಯಾನಿಯನ್ ಅನಿಮಲ್ ಅಂತ ಹೇಳ್ತೀವಿ, ಅವನ್ನ ಮನೆಯಲ್ಲಿ ನಾವು ಮನುಷ್ಯ ಥರನೇ ಜೊತೆಗಿರ್ತವೆ. ಅವುಗಳಿಗೆ ಏನಾದರೂ ಆ ರೋಗ ತಗಲಿದ್ರೆ ನಮಗೂ ಬರೋ ಸಾಧ್ಯತೆ ಇರುತ್ತೆ. ಹಾಗಾಗಿ ನೀವು ಯಾವುದೇ ಪ್ರಾಣಿ, ನೀವು ಸಾಕಿರ್ತಕ್ಕಂಥ ಪ್ರಾಣಿ ಯಾವುದೇ ಒಂದು ಅನುಮಾನ ಬಂದರೂ ಕೂಡ ನಾಯಿ ಕಡಿದಿರ್ಬೋದು ಅಂತ ಇಮಿಡಿಯೇಟ್ ಆಗಿ ಹತ್ತಿರದ ಪಶು ಆಸ್ಪತ್ರೆಗೆ ಭೇಟಿ ಕೊಟ್ಟು ಅದಕ್ಕೆ ಸೂಕ್ತ ಚಿಕಿತ್ಸೆ ಮಾಡಿಸಿ, ವ್ಯಾಕ್ಸಿನ್ ಎಲ್ಲ ಕಡೆ ಇದೆ, ಅದು ಉಚಿತವಾಗಿದೆ, ಅದನ್ನು ಸದುಪಯೋಗ ಪಡಿಸ್ಕೋಬೇಕು. ನಮ್ಮ ದೇಶವನ್ನು ರೇಬಿಸ್ ರೋಗ ಮುಕ್ತ ರಾಷ್ಟ್ರವನ್ನು ಮಾಡಲು ನಾವೆಲ್ಲರೂ ಒಂದು ನಾವು ಪ್ರಾಮಿಸ್ ಮಾಡಿ ಎಲ್ಲರೂ ಸೇರಿ ಒಗ್ಗೂಡಿ ಈ ರೇಬಿಸ್ ರೋಗವನ್ನು ನಿರ್ಮೂಲನೆ ಮಾಡಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕೋರ್ಕೊಳ್ತೇನೆ. ಸರ್, ಈ ಒಂದು ರೇಬಿಸ್ ಕಾಯಿಲೆ ಬಗ್ಗೆ ನಮ್ಮ ಸಾರ್ವಜನಿಕರಿಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನಿಮ್ಮನ್ನ ಯಾವ ರೀತಿ ಸಂಪರ್ಕ ಮಾಡಬಹುದು? 9-4 ಗಂಟೆ ಒಳಗೆ ನಮ್ಮ ಆಸ್ಪತ್ರೆಗೆ ಭೇಟಿ ನೀಡಿ ನಮಗೆ ಯಾವಾಗಲೇ ಕೇಳಿದ್ರು ನಾವು ಯಾವುದೇ ಮಾಹಿತಿಯನ್ನು ನಾವು ಹಂಚಿಕೊಳ್ಳೋದಕ್ಕೆ ನಾವು ತಯಾರಿದ್ವಿ. ನಾವು ಆ ಬಗ್ಗೆ ಮಾಹಿತಿಯನ್ನ ಕೊಡ್ತೇವೆ ಸರ್. ಹೆಚ್ಚಿನ ಮಾಹಿತಿ ನಿಮ್ಮ ಮೊಬೈಲ್ ಸಂಖ್ಯೆ? ನಂದು 9448489111. ಈ ನಂಬರ್ಗೆ ಸಂಪರ್ಕ ಮಾಡಿದ್ರೆ ಈ ಒಂದು ರೇಬಿಸ್ ಕಾಯಿಲೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿಕ್ಕೆ ನೀವು ಸದಾ ಸಿದ್ಧರಿದ್ದೀರಿ ಅಲ್ಲ? ಹೌದು ಸರ್, ಹೌದು ಸರ್. ಯಾಕಂದ್ರೆ ಈ ರೋಗ ಮನುಕುಲದ ಒಂದು ಅತ್ಯಂತ ಭೀಕರವಾದ ಕಾಯಿಲೆ. ಈ ರೋಗವನ್ನು ಒದ್ದೋಡಿಸ್ಬೇಕು, ಈ ರೋಗ ನಿರ್ಮೂಲನೆ ಮಾಡಬೇಕು ಅಂತ ನಮ್ಮ ಭಾರತ ಸರ್ಕಾರ ಅನೇಕ ಕ್ರಮಗಳನ್ನು ಕೈಗೊಂಡಿದೆ. ನಾವೊಬ್ಬ ಜವಾಬ್ದಾರಿಯುತ ಪಶುವೈದ್ಯನಾಗಿ, ಒಬ್ಬ ಜವಾಬ್ದಾರಿಯುತ ಪ್ರಜೆ ಆಗಿ ನಾವೆಲ್ಲರೂ ಒಗ್ಗೂಡಿ ಈ ರೋಗವನ್ನು ಹೊಡೆದೋಡಿಸಬೇಕಾಗುತ್ತೆ. ಒಳ್ಳೇದು ಸರ್. ಇಲ್ಲೇ ತನಕ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಈ ಒಂದು ರೇಬಿಸ್ ಕಾಯಿಲೆ ಬಗ್ಗೆ ಮಾಹಿತಿಯನ್ನ ನಮ್ಮ ಸಾರ್ವಜನಿಕರಿಗೆ ಒದಗಿಸಿಕೊಟ್ಟಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ ಸರ್. ಇದುವರೆಗೂ ವಿಶ್ವ ರೇಬಿಸ್ ದಿನಾಚರಣೆಯ ಅಂಗವಾಗಿ ಸೆಪ್ಟೆಂಬರ್ 28 ಅಕ್ಟೋಬರ್ 28 ಉಚಿತ ರೇಬಿಸ್ ನಿರೋಧಕ ಲಸಿಕಾ ಅಭಿಯಾನ ಕುರಿತು ಚಿತ್ರದುರ್ಗದ ಪಶು ವೈದ್ಯಕೀಯ ಪಾಲಿ ಕ್ಲಿನಿಕ್ನ ಉಪನಿರ್ದೇಶಕರಾದ ಡಾಕ್ಟರ್ ಹರೀಶ್ ಎಸ್ಎನ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಯುಎಂ ಮರಳಸಿದ್ದೇಶ್. ಈಗ ಮಾರುಕಟ್ಟೆ ಧಾರಣೆ. ಕೊಟ್ಟೂರಿನ ಮಾರುಕಟ್ಟೆ ಧಾರಣೆ ಹೇಗಿದೆ? ಸಜ್ಜೆ ಹೈಬ್ರಿಡ್ ಕ್ವಿಂಟಾಲ್ಗೆ ಕನಿಷ್ಠ 1766 ರೂಪಾಯಿಂದ ಗರಿಷ್ಠ 2046 ರೂಪಾಯಿಗಳು. ಹತ್ತಿ ಕ್ವಿಂಟಾಲ್ಗೆ ಕನಿಷ್ಠ 5,969 ರೂಪಾಯಿಂದ ಗರಿಷ್ಠ 6,609 ರೂಪಾಯಿಗಳು. ಅಲಸಂದೆ ಕೌಪಿಯ ಓಲ್ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 6,000 ರೂಪಾಯಿಗಳು. ಜೋಳ ಹೈಬ್ರಿಡ್ ಜೋಳ ಕ್ವಿಂಟಾಲ್ಗೆ ಕನಿಷ್ಠ 1,811 ರೂಪಾಯಿಂದ ಗರಿಷ್ಠ 2,301 ರೂಪಾಯಿಗಳು. ಮೆಕ್ಕೆಜೋಳ ಹೈಬ್ರಿಡ್ ಸ್ಥಳೀಯ ಕ್ವಿಂಟಾಲ್ಗೆ ಕನಿಷ್ಠ 1,856 ರೂಪಾಯಿಂದ ಗರಿಷ್ಠ 2,421 ರೂಪಾಯಿಗಳು. ರಾಗಿ ಹೈಬ್ರಿಡ್ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 3,100 ರೂಪಾಯಿಗಳು. ಚಿತ್ರದುರ್ಗದ ಮಾರುಕಟ್ಟೆ ಧಾರಣೆ. ಅಡಿಕೆ ಆಪಿ ಕ್ವಿಂಟಾಲ್ಗೆ ಕನಿಷ್ಠ 48,119 ರೂಪಾಯಿಂದ ಗರಿಷ್ಠ 48,559 ರೂಪಾಯಿಗಳು. ಅಡಿಕೆ ಬೆಟ್ಟೆ ಕ್ವಿಂಟಾಲ್ಗೆ ಕನಿಷ್ಠ 32,629 ರೂಪಾಯಿಂದ ಗರಿಷ್ಠ 33,069 ರೂಪಾಯಿಗಳು. ಅಡಿಕೆ ಕೆಂಪುಗೋಟು ಕ್ವಿಂಟಾಲ್ಗೆ ಕನಿಷ್ಠ 27,449 ರೂಪಾಯಿಂದ ಗರಿಷ್ಠ 27,810 ರೂಪಾಯಿಗಳು. ಅಡಿಕೆ ರಾಶಿ ಕ್ವಿಂಟಾಲ್ಗೆ ಕನಿಷ್ಠ 47,639 ರೂಪಾಯಿಂದ ಗರಿಷ್ಠ 48,099 ರೂಪಾಯಿಗಳು. ಚಳ್ಳಕೆರೆ ಮಾರುಕಟ್ಟೆ ಧಾರಣೆ. ನೆಲಗಡಲೆ ಶೇಂಗಾ ಗೆಜ್ಜೆ ಕ್ವಿಂಟಾಲ್ಗೆ ಕನಿಷ್ಠ 3,089 ರೂಪಾಯಿಂದ ಗರಿಷ್ಠ 7,603 ರೂಪಾಯಿಗಳು. ಸೂರ್ಯಕಾಂತಿ ಸೂರ್ಯಪಾನ ಕ್ವಿಂಟಾಲ್ಗೆ ಕನಿಷ್ಠ 4,111 ರೂಪಾಯಿಂದ ಗರಿಷ್ಠ 6,016 ರೂಪಾಯಿಗಳು. ತಿಬಟೂರಿನ ಮಾರುಕಟ್ಟೆ ಧಾರಣೆ. ಕೊಬ್ಬರಿ ಕ್ವಿಂಟಾಲ್ಗೆ ಕನಿಷ್ಠ 15,700 ರೂಪಾಯಿಂದ ಗರಿಷ್ಠ 16,500 ರೂಪಾಯಿಗಳು. ಬಳ್ಳಾರಿಯ ಮಾರುಕಟ್ಟೆ ಧಾರಣೆ ಹೀಗಿದೆ. ಸಜ್ಜೆ ಹೈಬ್ರಿಡ್ ಕ್ವಿಂಟಾಲ್ಗೆ ಕನಿಷ್ಠ 1,819 ರೂಪಾಯಿಂದ ಗರಿಷ್ಠ 2,524 ರೂಪಾಯಿಗಳು. ಕಡಲೆಕಾಳು ಆವರೇಜ್ ಇಡಿ ಕ್ವಿಂಟಾಲ್ಗೆ ಕನಿಷ್ಠ 6,311 ರೂಪಾಯಿಂದ ಗರಿಷ್ಠ 7,601 ರೂಪಾಯಿಗಳು. ನೆಲಗಡಲೆ ಶೇಂಗಾ ಹೈಬ್ರಿಡ್ ಕ್ವಿಂಟಾಲ್ಗೆ ಕನಿಷ್ಠ 3,001 ರೂಪಾಯಿಂದ ಗರಿಷ್ಠ 8,211 ರೂಪಾಯಿಗಳು. ಜೋಳ ಸ್ಥಳೀಯ ಕ್ವಿಂಟಾಲ್ಗೆ ಕನಿಷ್ಠ 1,786 ರೂಪಾಯಿಂದ ಗರಿಷ್ಠ 2,342 ರೂಪಾಯಿಗಳು. ಮೆಕ್ಕೆಜೋಳ ಸ್ಥಳೀಯ ಕ್ವಿಂಟಾಲ್ಗೆ ಕನಿಷ್ಠ 1,819 ರೂಪಾಯಿಂದ ಗರಿಷ್ಠ 2,424 ರೂಪಾಯಿಗಳು. ಮೆಕ್ಕೆಜೋಳ ಸ್ವೀಟ್ ಕಾರ್ನ್ ಕ್ವಿಂಟಾಲ್ಗೆ ಕನಿಷ್ಠ 4,400 ರೂಪಾಯಿಂದ ಕನಿಷ್ಠ ಗರಿಷ್ಠ 4,400 ರೂಪಾಯಿಗಳು. ನವಣೆ ಹೈಬ್ರಿಡ್ ಕ್ವಿಂಟಾಲ್ಗೆ ಕನಿಷ್ಠ 2,339 ರೂಪಾಯಿಂದ ಗರಿಷ್ಠ 3,288 ರೂಪಾಯಿಗಳು. ಕುಸುಬೆ ಕ್ವಿಂಟಾಲ್ಗೆ ಕನಿಷ್ಠ 4,810 ರೂಪಾಯಿಂದ ಗರಿಷ್ಠ 4,840 ರೂಪಾಯಿಗಳು. ಹರಿಹರದ ಮಾರುಕಟ್ಟೆ ಧಾರಣೆ. ಭತ್ತ ಸೋನ ಕ್ವಿಂಟಾಲ್ಗೆ ಕನಿಷ್ಠ 2,600 ರೂಪಾಯಿಂದ ಗರಿಷ್ಠ 3,000 ರೂಪಾಯಿಗಳು. ಹೊನ್ನಾಳಿಯ ಮಾರುಕಟ್ಟೆ ಧಾರಣೆ ಹೀಗಿದೆ. ಬದನೆಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 1,000 ರೂಪಾಯಿಂದ ಗರಿಷ್ಠ 1,200 ರೂಪಾಯಿಗಳು. ಎಲೆಕೋಸು ಕ್ವಿಂಟಾಲ್ಗೆ ಕನಿಷ್ಠ 1,400 ರೂಪಾಯಿಂದ ಗರಿಷ್ಠ 1,600 ರೂಪಾಯಿಗಳು. ಹಸಿರು ಮೆಣಸಿನಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 1,400 ರೂಪಾಯಿಂದ ಗರಿಷ್ಠ 1,800 ರೂಪಾಯಿಗಳು. ಮೆಕ್ಕೆಜೋಳ ಕ್ವಿಂಟಾಲ್ಗೆ ಕನಿಷ್ಠ 2,400 ರೂಪಾಯಿಂದ ಗರಿಷ್ಠ 2,600 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಚಿತ್ರದುರ್ಗದ ಕೊಲ್ಲಾಪುರ ಶ್ರೀ ಮಹಾಲಕ್ಷ್ಮಿ ದೇವಾಲಯ ಸೇವಾ ಟ್ರಸ್ಟ್ ಅವರಿಂದ ಸರ್ವರಿಗೂ ಗಾಂಧಿ ಜಯಂತಿ ಹಾಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದೇ ಅಕ್ಟೋಬರ್ 3ನೇ ತಾರೀಕು ಗುರುವಾರದಿಂದ 12ನೇ ತಾರೀಕು ಶನಿವಾರದವರೆಗೆ ಕೆಳಗೋಟೆಯ ಶ್ರೀ ಮಹಾಲಕ್ಷ್ಮಿ ದೇವಾಲಯದಲ್ಲಿ ದಸರಾ ಹಬ್ಬದ ವಿಶೇಷ ಪೂಜಾ ಮಹೋತ್ಸವ. ಶ್ರೀ ಮಹಾಲಕ್ಷ್ಮಿ ದೇವಿಗೆ ಪ್ರತಿದಿನ ನವದುರ್ಗೆಯರ ಅಲಂಕಾರ, ಕುಂಕುಮಾರ್ಚನೆ, ಅಷ್ಟೋತ್ತರ, ಮಹಾಮಂಗಳಾರತಿ ಮತ್ತು ಪ್ರಸಾದ ವಿನಿಯೋಗವಿರುತ್ತದೆ. 12ನೇ ತಾರೀಕು ಶನಿವಾರ ಸಂಜೆ 4 ಗಂಟೆಯಿಂದ ತುರುವನೂರು ರಸ್ತೆಯಲ್ಲಿರುವ ಬನ್ನಿ ಮಂಟಪಕ್ಕೆ ದೇವಿಯ ಅದ್ದೂರಿ ಮೆರವಣಿಗೆ ಹೊರಡಲಿದೆ. ಬೆಳಗ್ಗೆ ಹಾಗೂ ಸಂಜೆ ಮಾತ್ರ ನಿಂಬೆಹಣ್ಣಿನ ಆರತಿ ಮಾಡಬೇಕಾಗಿ ಭಕ್ತರಲ್ಲಿ ವಿನಂತಿ. ದೇವಸ್ಥಾನದ ದಸರಾ ವಿಶೇಷ ಪೂಜಾ ಕೈಂಕರ್ಯಗಳಿಗೆ ಸರ್ವರಿಗೂ ಆದರದ ಸ್ವಾಗತ ಕೋರುತ್ತಾರೆ ಶ್ರೀ ಮಹಾಲಕ್ಷ್ಮಿ ದೇವಾಲಯದ ಸೇವಾ ಟ್ರಸ್ಟ್ ಚಿತ್ರದುರ್ಗ. ಈಗ ಹವಾಮಾನ ವರದಿ. ನೈಋತ್ಯ ಮಾನ್ಸೂನ್ ಕರಾವಳಿ ಕರ್ನಾಟಕದ ಮೇಲೆ ಸಕ್ರಿಯವಾಗಿತ್ತು ಮತ್ತು ಇದು ದಕ್ಷಿಣ ಒಳನಾಡಿನಲ್ಲಿ ಸಾಮಾನ್ಯವಾಗಿತ್ತು ಮತ್ತು ಉತ್ತರ ಒಳನಾಡು ಮೇಲೆ ದುರ್ಬಲವಾಗಿತ್ತು. ಕರಾವಳಿ ಕರ್ನಾಟಕದ ಹಲವು ಸ್ಥಳಗಳಲ್ಲಿ ಮತ್ತು ದಕ್ಷಿಣ ಒಳನಾಡಲ್ಲಿ ಕೆಲವು ಸ್ಥಳಗಳಲ್ಲಿ ಮಳೆಯಾಗಿದೆ. ಉತ್ತರ ಒಳನಾಡು ಮೇಲೆ ಒಂದೆರಡು ಕಡೆಗಳಲ್ಲಿ ಮಳೆಯು ಸಂಭವಿಸಿದೆ. ತಿಪಟೂರು ತುಮಕೂರು ಜಿಲ್ಲೆ 4 ಸೆಂಟಿಮೀಟರ್, ಹಿರೇಕುರೇರು ಹಾವೇರಿ ಜಿಲ್ಲೆ 3 ಸೆಂಟಿಮೀಟರ್, ಹಾಗೆ ಕುಣಿಗಲ್ ತಾಲೂಕು ತುಮಕೂರು ಜಿಲ್ಲೆ 1 ಸೆಂಟಿಮೀಟರ್ ಮಳೆಯಾದ ವರದಿಯಾಗಿದೆ. ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳಲ್ಲಿ ಪ್ರತ್ಯೇಕ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಚಿಕ್ಕಮಗಳೂರು ಕೊಡಗು ಚಾಮರಾಜನಗರ ಜಿಲ್ಲೆಗಳಲ್ಲಿ ಪ್ರತ್ಯೇಕವಾದ ಭಾರಿಯಿಂದ ಅತಿ ಭಾರಿ ಮಳೆ ಅಥವಾ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಶಿವಮೊಗ್ಗ ಮೈಸೂರು ಮಂಡ್ಯ ಹಾಸನ ಜಿಲ್ಲೆಗಳಲ್ಲಿ ಪ್ರತ್ಯೇಕವಾಗಿ ಭಾರಿ ಮಳೆ ಅಥವಾ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಉತ್ತರ ಕನ್ನಡ ಜಿಲ್ಲೆಯ ಬಹುತೇಕ ಸ್ಥಳಗಳಲ್ಲಿ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಉತ್ತರ ಒಳನಾಡು ಜಿಲ್ಲೆಗಳಲ್ಲಿ ಕೆಲವು ಸ್ಥಳಗಳಲ್ಲಿ ಹಗುರದಿಂದ ಸಾಧಾರಣ ಮಳೆ ಅಥವಾ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ದಕ್ಷಿಣ ಒಳನಾಡು ಉಳಿದ ಜಿಲ್ಲೆಗಳಲ್ಲಿ ಬಹುತೇಕ ಕಡೆಗಳಲ್ಲಿ ಸಾಧಾರಣ ಅಥವಾ ಮಳೆ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳಲ್ಲಿ ಪ್ರತ್ಯೇಕ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಚಿಕ್ಕಮಗಳೂರು, ಕೊಡಗು, ಶಿವಮೊಗ್ಗ, ಹಾಸನ ಜಿಲ್ಲೆಗಳಲ್ಲಿ ಪ್ರತ್ಯೇಕವಾದ ಭಾರೀ ಮಳೆಯಿಂದ ಭಾರೀ ಮಳೆ ಅಥವಾ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಚಾಮರಾಜನಗರ, ಮೈಸೂರು, ಮಂಡ್ಯ, ಚಿತ್ರದುರ್ಗ, ದಾವಣಗೆರೆ, ತುಮಕೂರು ಜಿಲ್ಲೆಗಳಲ್ಲಿ ಪ್ರತ್ಯೇಕ ಭಾರೀ ಮಳೆ ಅಥವಾ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಉತ್ತರ ಕನ್ನಡ ಜಿಲ್ಲೆಯ ಬಹುತೇಕ ಸ್ಥಳಗಳಲ್ಲಿ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಉತ್ತರ ಒಳನಾಡು ಜಿಲ್ಲೆಗಳಲ್ಲಿ ಹಲವು ಸ್ಥಳಗಳಲ್ಲಿ ಹಗುರದಿಂದ ಸಾಧಾರಣ ಮಳೆ ಅಥವಾ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ದಕ್ಷಿಣ ಒಳನಾಡು ಉಳಿದ ಜಿಲ್ಲೆಗಳಲ್ಲಿ ಬಹುತೇಕ ಕಡೆಗಳಲ್ಲಿ ಸಾಧಾರಣ ಮಳೆ ಅಥವಾ ಗುಡುಗು ಸಹಿತ ಮಳೆಯಾಗುವ ಸಂಭವವಿದೆ. ಚಿಕ್ಕಮಗಳೂರು, ಕೊಡಗು, ಶಿವಮೊಗ್ಗ ಜಿಲ್ಲೆಗಳಲ್ಲಿ ಪ್ರತ್ಯೇಕವಾದ ಭಾರೀ ಅಥವಾ ಮಳೆ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಯ ಬಹುತೇಕ ಸ್ಥಳಗಳಲ್ಲಿ ಸಾಧಾರಣ ಮಳೆಯಾಗುವ ಸಂಭವವಿದೆ. ಉತ್ತರ ಒಳನಾಡು ಜಿಲ್ಲೆಗಳಲ್ಲಿ ಅನೇಕ ಸ್ಥಳಗಳಲ್ಲಿ ಹಗುರದಿಂದ ಸಾಧಾರಣ ಮಳೆ ಅಥವಾ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ದಕ್ಷಿಣ ಒಳನಾಡು ಉಳಿದ ಜಿಲ್ಲೆಗಳಲ್ಲಿ ಬಹುತೇಕ ಕಡೆಗಳಲ್ಲಿ ಸಾಧಾರಣ ಮಳೆ ಅಥವಾ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣವಿರುತ್ತದೆ. ಹಗುರದಿಂದ ಸಾಧಾರಣ ಮಳೆ ಅಥವಾ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಗರಿಷ್ಠ ಮತ್ತು ಕನಿಷ್ಠ ತಾಪಮಾನವು ಕ್ರಮವಾಗಿ 30 ಡಿಗ್ರಿ ಸೆಲ್ಸಿಯಸ್ ಮತ್ತು 21 ಡಿಗ್ರಿ ಸೆಲ್ಸಿಯಸ್ ಆಗಿರಬಹುದು. ಉಳಿದಂತೆ ಹವಾಮಾನದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಹವಾಮಾನ ವರದಿ ಕೇಳಿದಿರಿ. ಇನ್ನು ಮುಂದೆ ಕೇಳಿ ರೈತರಿಗೆ ಸಲಹೆ. ಅಜೋಲಾ ಒಂದು ಪರ್ಯಾಯ ಮೇವಿನ ಬೆಳೆಯಾಗಿದ್ದು ಇತ್ತೀಚಿನ ದಿನಗಳಲ್ಲಿ ಕೃಷಿಯ ಜೊತೆಗೆ ಹೈನುಗಾರಿಕೆ ಹಾಗೂ ಇತರೆ ಉಪಕಸುಬುಗಳಾದ ಕುರಿ, ಮೇಕೆ, ಹಂದಿ, ಕೋಳಿ ಹಾಗೂ ಮೀನು ಸಾಕಾಣಿಕೆಗೆ ಹೆಚ್ಚಿನ ಪ್ರಾಮುಖ್ಯತೆ ಕಾಣುತ್ತಿದ್ದು ರೈತರ ಆರ್ಥಿಕ ಮಟ್ಟವನ್ನು ಸುಧಾರಿಸಲು ಮುಖ್ಯವಾದ ಪಾತ್ರ ವಹಿಸುತ್ತಿವೆ. ಈ ಉಪಕಸುಬುಗಳ ನಿರ್ವಹಣೆಗೆ ಮೇವು ಅತ್ಯವಶ್ಯಕವಾಗಿ ಬೇಕಾಗಿರುತ್ತೆ. ಆದರೆ ಪರಿಸರದಲ್ಲಿ ಉಂಟಾಗುವ ಬದಲಾವಣೆಯಿಂದ ಮೇವಿನ ಕೊರತೆ ಉಂಟಾಗಿ ಈ ಉಪಕಸುಬುಗಳ ನಿರ್ವಹಣೆ ಕಷ್ಟಕರವಾಗಿರುತ್ತೆ. ಇದಕ್ಕೆ ಪರ್ಯಾಯವಾಗಿ ಸ್ವಲ್ಪ ಮಟ್ಟಿಗೆ ಮೇವಿನ ಕೊರತೆಯನ್ನು ನೀಗಿಸಲು ಪ್ರಸ್ತುತ ಕೃಷಿಯಲ್ಲಿ ಅಜೋಲವನ್ನು ಉಪಯೋಗಿಸಬಹುದು. ಇದು ಉಪಯುಕ್ತವಾದ ಪೋಷಕಾಂಶಗಳನ್ನು ಹೊಂದಿದ್ದು ಉತ್ತಮವಾದ ಪಶು ಆಹಾರವಾಗಿದೆ. ಇದನ್ನ ಹಸುಗಳಿಗೆ, ಕುರಿ, ಮೇಕೆ, ಹಂದಿ, ಮೊಲ, ಕೋಳಿ ಹಾಗೂ ಮೀನುಗಳಿಗೆ ಉತ್ತಮವಾದ ಆಹಾರವಾಗಿ ಬಳಸಬಹುದು. ಇನ್ನು ಅಜೋಲವನ್ನು ಬೆಳೆಸುವ ಕ್ರಮ ಯಾವ ರೀತಿ ಅಂದರೆ, ಅಜೋಲವನ್ನು ಸಿಮೆಂಟ್ ತೊಟ್ಟಿಗಳು, ಚಪ್ಪಡಿ ಕಲ್ಲಿನ ತೊಟ್ಟಿಗಳು ಅಥವಾ ಪ್ಲಾಸ್ಟಿಕ್ ಶೀಟ್ಗಳನ್ನು ಉಪಯೋಗಿಸಿಕೊಂಡು ಅಜೋಲವನ್ನು ಬೆಳೆಸಬಹುದು. 2 ಮೀಟರ್ ಉದ್ದ, 2 ಮೀಟರ್ ಅಗಲ, 30 ಸೆಂಟಿಮೀಟರ್ ಆಳದ ತೊಟ್ಟಿಗಳನ್ನು ಮರದ ಕೆಳಗೆ ಅಥವಾ ನೆರಳಿನಲ್ಲಿ ನಿರ್ಮಿಸಬಹುದು ಅಥವಾ ತೆಂಗಿನ ಗರಿಗಳಿಂದ ನೆರಳನ್ನು ಒದಗಿಸಬೇಕು. ತೊಟ್ಟಿಯ ಉದ್ದ ಅಗಲವನ್ನು ನಮ್ಮ ಅವಶ್ಯಕತೆಗೆ ತಕ್ಕಂತೆ ಹೆಚ್ಚಿಸಿ ಆಳ ಮಾತ್ರ 1 ಅಡಿ ಇರುವಂತೆ ಎಚ್ಚರ ವಹಿಸಬೇಕು. ಗುಂಡಿ ಅಥವಾ ತೊಟ್ಟಿ ಒಂದೇ ಸಮನಾಗಿರಬೇಕು. ನಿರ್ಮಾಣ ಮಾಡಿದ ತೊಟ್ಟಿಗೆ 10-15 ಕೆಜಿ ಫಲವತ್ತಾದ ಮಣ್ಣನ್ನು ಸೇರಿಸಬೇಕು. 2 ಕೆಜಿ ಸಗಣಿಯನ್ನು ಬಗ್ಗಡ ಮಾಡಿ ಸೇರಿಸಬೇಕು. 30 ಗ್ರಾಂ ಸಿಂಗಲ್ ಸೂಪರ್ ಫಾಸ್ಫೇಟ್ ಅನ್ನು 10 ಲೀಟರ್ ನೀರಿನಲ್ಲಿ ಬೆರೆಸಿ ತೊಟ್ಟಿಗೆ ಸೇರಿಸಬೇಕು. ನೀರಿನ ಮಟ್ಟ 10-15 ಸೆಂಟಿಮೀಟರ್ ಇರುವಂತೆ ನೋಡಿಕೊಳ್ಬೇಕು. ಈ ರೀತಿ ಸಿದ್ಧಪಡಿಸಿದ ತೊಟ್ಟಿಗೆ 0.5 ಕೆಜಿ ಅಜೋಲವನ್ನು ಸೇರಿಸಬೇಕು. 20-25 ದಿನಗಳಲ್ಲಿ ಅಜೋಲವು ತೊಟ್ಟಿಯ ತುಂಬ ಹರಡುತ್ತೆ. ಈ ರೀತಿ ಹರಡಿದ ನಂತರ ಪ್ರತಿದಿನ 400-500 ಗ್ರಾಂ ಅಜೋಲವನ್ನು ಪ್ರತಿ ಚದರ ಮೀಟರ್ಗೆ ಕೊಯ್ಲು ಮಾಡಬಹುದು. ಇನ್ನು ಅಜೋಲವನ್ನು ಬಳಸುವ ವಿಧಾನ ಯಾವ ರೀತಿ ಅಂದರೆ, ಅಜೋಲವನ್ನು ಹಸಿ ಅಥವಾ ಒಣಗಿದ ರೂಪದಲ್ಲಿ 15-20% ಪ್ರಮಾಣದಲ್ಲಿ ಹಿಂಡಿ ಅಥವಾ ಬೂಸದ ಜೊತೆಗೆ ಕೊಡಬಹುದು. ಇದನ್ನು ಹಸು, ಕುರಿ, ಮೇಕೆ, ಹಂದಿ ಹಾಗೂ ಕೋಳಿಗಳಿಗೆ ನೀಡಬಹುದು. ಇನ್ನು ಅಜೋಲವನ್ನು ಬೆಳೆಸುವಾಗ ಕೈಗೊಳ್ಳಬೇಕಾದ ಮುಂಜಾಗ್ರತಾ ಕ್ರಮಗಳೇನಪ್ಪ ಅಂದರೆ, 15-20 ದಿನಗಳಿಗೊಮ್ಮೆ 20-30% ನೀರನ್ನು ತೆಗೆದು ಹೊಸ ನೀರನ್ನು ಹಾಕಬೇಕು. 10-15 ದಿನಗಳಿಗೊಮ್ಮೆ 5 ಕೆಜಿ ಸಗಣಿಯನ್ನು ಅದರ ಜೊತೆ 20 ಗ್ರಾಂ SSP ಹಾಕಬೇಕು. ರಸಸಾರ 6-7 ಇರಬೇಕು. ಪ್ರತಿ 30 ದಿನಗಳಿಗೊಮ್ಮೆ ಮಣ್ಣನ್ನು ತೆಗೆದು ಹೊಸ ಮಣ್ಣನ್ನು ಹಾಕಬೇಕು. 6 ತಿಂಗಳಿಗೊಮ್ಮೆ ಸಂಪೂರ್ಣವಾಗಿ ತೊಟ್ಟಿ ಅಥವಾ ಗುಂಡಿಯನ್ನು ಸ್ವಚ್ಛ ಮಾಡಿ ಹೊಸ ನೀರು ಮತ್ತು ಮಣ್ಣನ್ನು ಹಾಕಬೇಕು. ಉತ್ತಮ ಬೆಳವಣಿಗೆಗೆ ಉಷ್ಣಾಂಶ 20 ಡಿಗ್ರಿ ಸೆಂಟಿಗ್ರೇಡ್ನಿಂದ 28 ಡಿಗ್ರಿ ಸೆಂಟಿಗ್ರೇಡ್ ಇರಬೇಕು. ಆರ್ದ್ರತೆ ಶೇಕಡ 65-80%. ಪ್ರತಿನಿತ್ಯ ಅಜೋಲ ಕೊಯ್ಲು ಮಾಡುವುದರಿಂದ ಉತ್ತಮ ಬೆಳವಣಿಗೆಯನ್ನ ಕಾಪಾಡಿಕೊಳ್ಳಬಹುದು. ಅಜೋಲವನ್ನು ಬೆಳೆಸುವಾಗ ಕಲುಷಿತ ನೀರನ್ನು ಉಪಯೋಗಿಸಬಾರದು. ಇನ್ನು ಅಜೋಲದ ಉಪಯೋಗಗಳೇನಪ್ಪ ಅಂದ್ರೆ, ಹಸುಗಳಿಗೆ ನೀಡುವ ಮೇವಿನ ಪ್ರಮಾಣದಲ್ಲಿ ಕಡಿಮೆ ಮಾಡಿ ಖರ್ಚನ್ನು ತಗ್ಗಿಸಬಹುದು. ಹಾಲಿನ ಇಳುವರಿ ಮತ್ತು ಗುಣಮಟ್ಟ ವೃದ್ಧಿಸುತ್ತೆ. ಹಸುವಿನ ಆರೋಗ್ಯವು ಸುಧಾರಿಸುತ್ತೆ. ಮೊಟ್ಟೆ ಇಡುವ ಕೋಳಿಯ ಸಾಮರ್ಥ್ಯ ಹೆಚ್ಚಾಗುತ್ತೆ. ಕೆಲವು ದೇಶಗಳಲ್ಲಿ ಇದನ್ನ ಭತ್ತದಲ್ಲಿ ಜೈವಿಕ ಗೊಬ್ಬರವಾಗಿ ಬಳಸುತ್ತಿದ್ದು ಇದರಿಂದ ಶೇಕಡ 20% ಇಳುವರಿ ಹೆಚ್ಚಾಗಿರುವುದು ಕಂಡುಬಂದಿರುತ್ತೆ. ಅಜೋಲವನ್ನ ಭತ್ತದಲ್ಲಿ ಜೈವಿಕ ಗೊಬ್ಬರವಾಗಿ ಬಳಸಿ ಮೀನು ಸಾಕಿದಲ್ಲಿ ಮೀನಿನ ಇಳುವರಿಯು ಹೆಚ್ಚಾಗಿರುವುದು ಕಂಡುಬರುತ್ತೆ. ಭತ್ತದಲ್ಲಿ ಅಜೋಲವನ್ನು ಬೆಳೆಯುವುದರಿಂದ ಶೇಕಡ 30-40% ರಾಸಾಯನಿಕ ಗೊಬ್ಬರದ ಬಳಕೆಯನ್ನು ಕಡಿಮೆ ಮಾಡಬಹುದು. 5-6 ತಿಂಗಳ ನಂತರ ಅಜೋಲ ತೊಟ್ಟಿ ಅಥವಾ ಗುಂಡಿಯಲ್ಲಿ ಇರುವ ಮಣ್ಣನ್ನು ತೆಗೆದು ಉತ್ತಮ ಜೈವಿಕ ಗೊಬ್ಬರವಾಗಿ ಬಳಸಿಕೊಳ್ಳಬಹುದು. ಸಾರಜನಕ ಆವಿಯಾಗುವುದನ್ನು ತಡೆಗಟ್ಟಬಹುದು. ಭತ್ತದಲ್ಲಿ ಅಜೋಲವನ್ನು ಬೆಳೆದರೆ ಕೆಲವು ಕಳೆಗಳನ್ನು ಹತೋಟಿ ಮಾಡಬಹುದು. ಇದುವರೆಗೂ ರೈತರಿಗೆ ಸಲಹೆ ಕೇಳಿದಿರಿ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಒಂದು ಜನಪದ ಗೀತೆ. ಮಣ್ಣಿಗೆ ಬರಲೇ